10ನೇ ರಾಷ್ಟೀಯ ಆಯುರ್ವೇದ ದಿನಾಚರಣೆ, ಆಯುರ್ವೇದದ ಮಹತ್ವ ಸಾರಿದ ಕಾರ್ಯಕ್ರಮ. ರಾಜ್ಯದೆಲ್ಲೆಡೆ ಇಂದು ಪೌರ ಕಾರ್ಮಿಕರ ದಿನಾಚರಣೆ, ಸ್ವಚ್ಛ ಭಾರತ್ ಮಿಷನ್ ಯಶಸ್ವಿಗೊಳಿಸಲು ಕರೆ. ಹಾಗೂ ಕನ್ನಡದ ಕಂದೀಲು ಸನ್ಫ್ಲವರ್ಸ್ಗೆ 71ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಕೇಳುವರೆ, ಇದೇ ತಿಂಗಳ ಬುಧವಾರ ಸೆಪ್ಟೆಂಬರ್ 24ರಂದು ಸಾಯಂಕಾಲ 6:50 ಹಲೋ ಕೃಷಿ ರಂಗ ರಾಜ್ಯ ಕೃಷಿ ಇಲಾಖೆ ಪ್ರಸ್ತುತಪಡಿಸುವ ನೇರ ಪ್ರಸಾರದ ವಿಷಯ ಕೃಷಿ ಇಲಾಖೆ ಉತ್ಪನ್ನಗಳ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ PMFME. ಈ ಕುರಿತು ಕೆಪೆಕ್ನ ಉಪನಿರ್ದೇಶಕ ಶ್ರೀ ಸಿಎನ್ ಶಿವಪ್ರಕಾಶ್ ಅವರು ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಲಿದ್ದು ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237-4477, 2237-4488, STD code 080. ಕೇಳಿ, ಇದೇ ಬುಧವಾರ ಸೆಪ್ಟೆಂಬರ್ 24ರಂದು ಸಾಯಂಕಾಲ 6:50 ಹಲೋ ಕೃಷಿ ರಂಗ ರಾಜ್ಯ ಕೃಷಿ ಇಲಾಖೆ ಪ್ರಸ್ತುತಪಡಿಸುವ ನೇರ ಫೋನ್ಇನ್ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿ ರಂಗ ನೇರ ಫೋನ್ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ. ಆಕಾಶವಾಣಿ ಧಾರವಾಡ. ಕಾರ್ಯಕ್ರಮ ಕೃಷಿ ರಂಗ. ಇಂದು ರಾಷ್ಟ್ರೀಯ ಆಯುರ್ವೇದ ದಿನ. ಈ ದಿನದ ಎಲ್ಲಾ ಕಾರ್ಯಕ್ರಮಗಳ ಪ್ರಾಯೋಜಕರು ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾದ ಶ್ರೀ ಸಿಬಿ ಗುತ್ತಲ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು ಹಾಗೂ ಆಸ್ಪತ್ರೆ ಗರಗ ರಸ್ತೆ ಮುಮ್ಮಿಗಟ್ಟಿ ಧಾರವಾಡ. ನುರಿತ ತಜ್ಞ ವೈದ್ಯರನ್ನು ಒಳಗೊಂಡ 100 ಹಾಸಿಗೆ ಉಳ್ಳ ಸುಸಜ್ಜಿತವಾದ ಆಸ್ಪತ್ರೆ. ಕೈಗೆಟುಕುವ ದರದೊಂದಿಗೆ ಅತ್ಯುತ್ತಮ ಚಿಕಿತ್ಸಾ ವ್ಯವಸ್ಥೆಯನ್ನು ಹೊಂದಿ ಜನಸಾಮಾನ್ಯರನ್ನು ತಲುಪುತ್ತಿರುವ ಆಸ್ಪತ್ರೆ ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾದ ಶ್ರೀ ಸಿಬಿ ಗುತ್ತಲ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು ಹಾಗೂ ಆಸ್ಪತ್ರೆ ಗರಗ ರಸ್ತೆ ಮುಮ್ಮಿಗಟ್ಟಿ ಧಾರವಾಡ. ನೀವು ಮಿಸ್ಟರ್ ಡಿಪೆಂಡೆಬಲ್, ನೀವೇ ಹೇಳಿ ಬೆಸ್ಟ್ ಇಂಜಿನ್ ಆಯಿಲ್. ನನ್ನ ಗಾಡಿಗೆ ಬರೀ ಮ್ಯಾಕ್ ಲೂಬ್ರಿಕೆಂಟ್ಸ್ ಆಗಿದೆ ಮಿಸ್ಟರ್ ಡಿಪೆಂಡೆಬಲ್. ಮ್ಯಾಕ್ ಲೂಬ್ರಿಕೆಂಟ್ಸ್, ನಿಮ್ಮ ಗಾಡಿಯ ಮಿಸ್ಟರ್ ಡಿಪೆಂಡೆಬಲ್. ಭವಿಷ್ಯ ಸುರಕ್ಷಿತ, ಮಹಂಗಾಯಿ ಕಿ ಚಿಂತಾ ಸೇ ದೂರ್, ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಕಾ ಯೇ ಹೈ ನೂರ್. ಗ್ಯಾರಂಟೀಡ್ ಪೆನ್ಷನ್, ಹರ್ ಮಾಹ ಸುಕೂನ್. UPS ಸೇ ಜುಡೇ ರಿಟೈರ್ಮೆಂಟ್ ಕೋ ಖುಷಹಾಲ್ ಬನಾಓ. ವರ್ತಮಾನ್ ಕೇಂದ್ರೀಯ ಸರ್ಕಾರಿ ಕರ್ಮಚಾರಿಯೋ 30 ಸೆಪ್ಟೆಂಬರ್ 2025 ತಕ್ UPS ಚುನೆ. ಅಬ್ ಒನ್ ಟೈಮ್ ಸ್ವಿಚ್ ಕಿ ಸುವಿಧಾ UPS ಸೇ NPS ಮೇ 59 ವರ್ಷ ಕಿ ಆಯು ತಕ್ ಉಪಲಬ್ಧ ಹೈ. ಆಜ್ ಹಿ UPS ಮೇ ಸ್ವಿಚ್ ಕರೇ. 30 ಸೆಪ್ಟೆಂಬರ್ 2025 ಆಖರಿ ತಾರೀಖ್ ಹೈ. NPSCRA.NSDL.CO.IN ಪರ್ ಜಾಕರ್ ಆನ್ಲೈನ್ ಮೈಗ್ರೇಷನ್ ಕರೇ ಯಾ ಫಾರ್ಮ್ ಡೌನ್ಲೋಡ್ ಕರ್ ಅಪ್ನೆ ದೀದಿಯೋ ಕೋ ಜಮಾ ಕರೇ. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ರೈತ ಬಾಂಧವರೇ, ಬೆಳ್ಳಗಿರುವುದೆಲ್ಲ ಹಾಲಲ್ಲ, ಕೇಳಿದ್ದೆಲ್ಲ ನ್ಯಾನೋ ಗೊಬ್ಬರವಲ್ಲ. ಇಫ್ಕೋ ನ್ಯಾನೋ ಯೂರಿಯಾದಲ್ಲಿ 20% ಸಾರಜನಕ ಮತ್ತು ನ್ಯಾನೋ ಡಿಎಪಿಯಲ್ಲಿ 8% ಸಾರಜನಕದ ಜೊತೆ 16% ರಂಜಕವಿದೆ. ಲಕ್ಷ ಲಾಟ್ರಿ ನನ್ಗೆ ಸಿಕ್ಕಿಬಿದ್ರು. ನಕಲಿ ಆಫರ್ಗಳ ಬಗ್ಗೆ ಎಚ್ಚರ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ನೀವು ಮಿಸ್ಟರ್ ಡಿಪೆಂಡೆಬಲ್, ನೀವೇ ಹೇಳಿ ಬೆಸ್ಟ್ ಇಂಜಿನ್ ಆಯಿಲ್. ನನ್ನ ಗಾಡಿಗೆ ಬರೀ ಮ್ಯಾಕ್ ಲೂಬ್ರಿಕೆಂಟ್ಸ್ ಆಗಿದೆ ಮಿಸ್ಟರ್ ಡಿಪೆಂಡೆಬಲ್. ಮ್ಯಾಕ್ ಲೂಬ್ರಿಕೆಂಟ್ಸ್, ನಿಮ್ಮ ಗಾಡಿಯ ಮಿಸ್ಟರ್ ಡಿಪೆಂಡೆಬಲ್. ತ್ವರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ಆತ್ಮೀಯರೇ, ಧಾರವಾಡ ಆಕಾಶವಾಣಿ ಹಾಗೂ ಕನಕ ಅಧ್ಯಯನ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಇವುಗಳ ಸಹಯೋಗದಲ್ಲಿ ಪ್ರಸಾರವಾಗುತ್ತಿದೆ ಕನಕ ದೀಪ. ಪ್ರತಿ ಗುರುವಾರ ತಪ್ಪದೇ ಕೇಳಿ ಕನಕ ದೀಪ. ಧಾರವಾಡ ಆಕಾಶವಾಣಿ 765 ಕಿಲೋ ಹರ್ಟ್ಸ್, ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಪ್ರಸಾರವಾಗುತ್ತಿದೆ ಕನಕದೀಪ. ಕನಕದೀಪ ಮಗಳ ಮದುವೆಗೆ ಅಭಿನಂದನೆಗಳು ಚಿಕ್ಕಪ್ಪ. ಬಾರಪ್ಪ, ಒಂದ್ ಮಾತು ಹೇಳಿ ಚಿಕ್ಕಪ್ಪ. ಇಷ್ಟು ಚಂದದ ಮನೆ ಕಟ್ಟಿಸಿದ್ರಿ, ಮಗನನ್ನ ಓದಿಗಾಗಿ ವಿದೇಶಕ್ಕೆ ಕಳಿಸಿದ್ರಿ, ಮತ್ತೆ ಮಗಳ ಅದ್ದೂರಿ ಮದುವೆ ಬಗ್ಗೆ ಊರೆಲ್ಲ ಹೇಳ್ತಿದೆ. ನಿಮ್ಗೆ ಆಗಾಗ ಎಲ್ಲಿಂದ ಲಾಟ್ರಿ ಬರುತ್ತೆ ಚಿಕ್ಕಪ್ಪ? ನೋಡಪ್ಪ, ಆರ್ಪಿಎಲ್ ಐಯ ಗ್ರಾಮ ಸಂತೋಷ್ ಪಾಲಿಸಿನ ಲಾಟ್ರಿ ಅಂತಾನೆ ತಿಳ್ಕೊ. ಸರಿಯಾದ ಸಮಯದಲ್ಲಿ 3 ಪಾಲಿಸಿ ತಗೊಂಡೆ, ಮತ್ತೆ ನನಗ್ ಬೇಕಾದ ಹಾಗೆ ಮೆಚುರಿಟಿ ಅವಧಿ ನಿರ್ಧಾರ ಮಾಡಿದೆ. ಅಗತ್ಯ ಬಿದ್ದಾಗ ಹಣಕ್ಕಾಗಿ ಅಲ್ಲಿ ಓಡೋ ಹಾಗೆ ಆಗ್ಬಾರ್ದು ಅಂತ. ಆರ್ಪಿಎಲ್ ಐಯ ಗ್ರಾಮ ಸಂತೋಷ್ ಪಾಲಿಸಿ ಲಾಭದ ವ್ಯವಹಾರ. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ಅಂಚೆ ಕಚೇರಿಯನ್ನು ಇಂದೇ ಸಂಪರ್ಕಿಸಿ. ಭಾರತೀಯ ಅಂಚೆಯ ಜೀವ ವಿಮಾ ಪಾಲಿಸಿ. ಎಲ್ಐಸಿಯ ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. ಎಲ್ಐಸಿಯ ಜೀವನ ಲಾಭ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲುತ್ತೆ ಆದ್ರೆ ಬೆನಿಫಿಟ್ಸ್ ಗಳಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ನೀವು ಮಿಸ್ಟರ್ ಡಿಪೆಂಡಬಲ್, ನೀವೇ ಹೇಳಿ ಬೆಸ್ಟ್ ಇಂಜಿನ್ ಆಯಿಲ್. ನನ್ನ ಗಾಡಿಗೆ ಬರೀ ಮ್ಯಾಕ್ ಲೂಬ್ರಿಕೆಂಟ್ಸ್ ಆಗಿದೆ ಮಿಸ್ಟರ್ ಡಿಪೆಂಡಬಲ್. ಮ್ಯಾಕ್ ಲೂಬ್ರಿಕೆಂಟ್ಸ್, ನಿಮ್ಮ ಗಾಡಿಯ ಮಿಸ್ಟರ್ ಡಿಪೆಂಡಬಲ್. ನಮ್ಮೆಲ್ಲ ರೈತ ಬಂಧುವರಿಗೂ ಶರಣು ಶರಣಾರ್ಥಿಗಳು. ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮ. ಇಂದಿನ ವಿಷಯ ಕಿಡ್ನಿ ಸಮಸ್ಯೆ ತಡೆಗಟ್ಟುವಿಕೆ. ಭಾಗವಹಿಸಿ ಕೇಳುಗರರ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ಡಾಕ್ಟರ್ ಸಂಜಯ್ ಪಾಟೀಲ್, ನಡೆಸಿಕೊಡುತ್ತಾರೆ ಜಿ ಸುರೇಖಾ ಸುರೇಶ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಸಮಾಜದ ಎಲ್ಲರ ಸೇವೆಯಲ್ಲಿ. ಎಸ್ಡಿಎಂ ಆಸ್ಪತ್ರೆ ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯ, 24 ತಾಸುಗಳ ನಿರಂತರ ತುರ್ತು ಚಿಕಿತ್ಸೆಗೆ, ಅಪಘಾತ ಚಿಕಿತ್ಸೆಗೆ. ಎಸ್ಡಿಎಂ ಆಸ್ಪತ್ರೆ ಧಾರವಾಡ, ರೋಗಿಗಳ ಅನುಕೂಲಕ್ಕಾಗಿ. ಹೊರ ರೋಗಿ ವಿಭಾಗ, ಶಸ್ತ್ರಚಿಕಿತ್ಸಾ ವಿಭಾಗ, ರೋಗ ನಿದಾನ ಪ್ರಯೋಗಾಲಯ, ಔಷಧಾಲಯ, ಎಲ್ಲ ಸೌಲಭ್ಯ ಒಂದೇ ಕಡೆ ಲಭ್ಯ. ಎಲ್ಲ ರೀತಿಯ ವೈದ್ಯಕೀಯ ಸೇವೆಗೆ ತಜ್ಞ ವೈದ್ಯರ ತಂಡ. ಮಕ್ಕಳ ರೋಗ ವಿಭಾಗ, ಸ್ತ್ರೀ ರೋಗ ವಿಭಾಗ, ಚರ್ಮ ರೋಗ ವಿಭಾಗ, ಮನೋರೋಗ ವಿಭಾಗ, ಕಿವಿ ಮೂಗು ಗಂಟಲು ರೋಗ ವಿಭಾಗ, ಹೀಗೆ ಎಲ್ಲ ವಿಶೇಷ ಚಿಕಿತ್ಸೆಗೆ ಪ್ರತ್ಯೇಕ ವಿಭಾಗ. ಎಲ್ಲ ವಿಭಾಗಗಳಲ್ಲಿ ತಜ್ಞ ವೈದ್ಯರ ಸೇವೆ. ಆಧುನಿಕ ಸಲಕರಣೆ ಹಾಗೂ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರಿ, ಇವತ್ತಿನ ವಿಷಯ ಕಿಡ್ನಿಗೆ ಸಂಬಂಧಿಸಿದ ಸಮಸ್ಯೆಗಳು, ಕಿಡ್ನಿ ಸಮಸ್ಯೆಗಳನ್ನು ತಡೆಗಟ್ಟುವುದು ಹೇಗೆ. ಈ ಕುರಿತಂತೆ ಡಾಕ್ಟರ್ ಸಂಜಯ್ ಟಿ ಪಾಟೀಲ್ ಅವರು ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇದ್ದಾರೆ. ಡಾಕ್ಟರ್ ಸಂಜಯ್ ಪಾಟೀಲ್ ಅವರಿಗೆ ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ಕಾರ ಕೇಳುಗರಿಗೆ. ಕೇಳುಗರೇ, ಡಾಕ್ಟರ್ ಸಂಜಯ್ ಪಾಟೀಲ್ ಅವರನ್ನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಡಾಕ್ಟರ್ ಸಂಜಯ್ ಟಿ ಪಾಟೀಲ್ ಅವರು ಮೂಲತಃ ಬಾಗಲಕೋಟೆ ಜಿಲ್ಲೆಯ ಹುನಗುಂದದವರು. ತಮ್ಮ MBBS ಪದವಿಯನ್ನು ಕುವೆಂಪು ವಿಶ್ವವಿದ್ಯಾಲಯದ ಶಿವಮೊಗ್ಗದ JJM ವೈದ್ಯಕೀಯ ಕಾಲೇಜು ದಾವಣಗೆರೆಯಲ್ಲಿ 1999 ಪಡೆದುಕೊಂಡರು. 2008 MD ಸ್ನಾತಕೋತ್ತರ ಪದವಿಯನ್ನು ಮೈಸೂರಿನ JSS ವೈದ್ಯಕೀಯ ಕಾಲೇಜಿನಲ್ಲಿ ಪಡೆದರು. DNB ಪದವಿಯನ್ನು ಚೆನ್ನೈನ ಅಪೋಲೋ ಆಸ್ಪತ್ರೆಯಲ್ಲಿ ಮುಗಿಸಿದರು. 2016 ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಕಿಡ್ನಿ ಸಮಸ್ಯೆಗೆ ಸಂಬಂಧಿಸಿದ ವಿಭಾಗಕ್ಕೆ ಸೇರಿದ ಇವರು 9 ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರಸ್ತುತ ಇವರು ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಡಾಕ್ಟರ್ ಸಂಜಯ್ ಪಾಟೀಲ್ ಅವರು ಕಿಡ್ನಿ ಸಮಸ್ಯೆಗಳಿಗೆ ಸಂಬಂಧಿಸಿದ ಅನೇಕ ವಿಚಾರಗಳನ್ನು ಈಗ ನಿಮ್ಮ ಮುಂದೆ ಹಂಚಿಕೊಳ್ತಾರೆ, ಕೇಳೋಣ. ಪ್ರೀತಿಯ ಕೇಳುವವರಿಗೆ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ನಾನು ಡಾಕ್ಟರ್ ಸಂಜಯ್ ಟಿ ಪಾಟೀಲ್, SJM ಆಸ್ಪತ್ರೆಯ ಕಿಡ್ನಿ ವಿಭಾಗದಲ್ಲಿ ವೈದ್ಯನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಾನು ಇಂದು ಕಿಡ್ನಿ ರೋಗಗಳ ತಡೆಗಟ್ಟುವಿಕೆಯ ಬಗ್ಗೆ ಮಾತನಾಡಲಿದ್ದೇನೆ. ಮೊದಲನೆಯದಾಗಿ ಕಿಡ್ನಿ ರಚನೆ ಮತ್ತು ಕಾರ್ಯಗಳ ಬಗ್ಗೆ ಮಾತನಾಡಲಿದ್ದೇನೆ. ಎರಡನೆಯದಾಗಿ ಕಿಡ್ನಿ ಫೇಲ್ಯೂರ್ಗಳಿಗೆ ಪ್ರಮುಖ ಕಾರಣಗಳ ಬಗ್ಗೆ ಹೇಳಲಿದ್ದೇನೆ. ಮೂರನೆಯದಾಗಿ ಕಿಡ್ನಿ ರೋಗದ ಲಕ್ಷಣಗಳು, ನಾಲ್ಕನೆಯದಾಗಿ ಕಿಡ್ನಿ ರೋಗಕ್ಕೆ ಚಿಕಿತ್ಸೆಗಳು ಯಾವುವು, ಐದನೇದಾಗಿ ಮತ್ತು ಕೊನೆಯದಾಗಿ ಕಿಡ್ನಿ ರೋಗ ತಡೆಗಟ್ಟುವಿಕೆ ಬಗ್ಗೆ ಮಾತನಾಡಲಿದ್ದೇನೆ. ಕಿಡ್ನಿಗಳು ಮಾನವ ದೇಹದ ಪ್ರಮುಖ ಅಂಗವಾಗಿವೆ. ಇವುಗಳು ಎರಡುಗಳು ಇದ್ದು ಹೊಟ್ಟೆಯ ಒಳಗಡೆ ಬೆನ್ನೆಲುಬುಗಳ ಕೆಳಭಾಗದಲ್ಲಿ ಸುರಕ್ಷಿತ ಜಾಗದಲ್ಲಿ ಇರುತ್ತವೆ. ಇದರ ತೂಕ 150-170 ಗ್ರಾಂ ಇದ್ದು ಉದ್ದ 9-10 ಸೆಂಟಿಮೀಟರ್, ಅಗಲ 5 ಸೆಂಟಿಮೀಟರ್, ದಪ್ಪ 4 ಸೆಂಟಿಮೀಟರ್ ಇರುತ್ತದೆ. ಈ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು, ಏಕೆಂದರೆ ಇದರ ಕೆಲಸ ಸೂಪರ್ ಕಂಪ್ಯೂಟರ್ ತರಹ. ಇದರ ಮೊದಲನೇ ಕೆಲಸ ಯಾವುದೆಂದರೆ ಪ್ಯೂರಿಫಿಕೇಶನ್ ಆಫ್ ದ ಬ್ಲಡ್, ರಕ್ತ ಶುದ್ಧೀಕರಣ. ಇವುಗಳು ರಕ್ತವನ್ನು ಶುದ್ಧಗೊಳಿಸಿ ಅನಾವಶ್ಯಕ ವಿಷಯುಕ್ತ ದ್ರವ ಪದಾರ್ಥಗಳನ್ನು ಮೂತ್ರದ ಮುಖಾಂತರ ಹೊರಹಾಕುತ್ತವೆ. ಎರಡನೇದಾಗಿ ಫ್ಲೂಯಿಡ್ ಬ್ಯಾಲೆನ್ಸ್, ಅಂದರೆ ದೇಹಕ್ಕೆ ಬೇಕಾದ ನೀರನ್ನು ಉಳಿಸಿಕೊಂಡು ಹೆಚ್ಚಾದ ನೀರನ್ನು ಮೂತ್ರದ ಮುಖಾಂತರ ಹೊರಹಾಕುತ್ತವೆ. ಮೂರನೇದಾಗಿ ಎಲೆಕ್ಟ್ರೋಲೈಟ್ ಆ್ಯಂಡ್ ಆ್ಯಸಿಡ್ ಬೇಸ್ ಬ್ಯಾಲೆನ್ಸ್, ಅಂದರೆ ದೇಹದಲ್ಲಿ ಸೋಡಿಯಂ, ಪೊಟ್ಯಾಷಿಯಂ, ಕ್ಲೋರೈಡ್, ಫಾಸ್ಫರಸ್, ಮ್ಯಾಗ್ನೀಷಿಯಂ, ಬೈಕಾರ್ಬೊನೇಟ್ ಅಂತಹ ಮೊದಲಾದ ಲವಣಾಂಶಗಳನ್ನು ಸಮತೋಲನದಲ್ಲಿ ಇಡಲು ಸಹಾಯಕ ಮಾಡುತ್ತವೆ. ನಾಲ್ಕನೇದಾಗಿ ಕಿಡ್ನಿಗಳು ಅನೇಕ ಹಾರ್ಮೋನುಗಳ ಸಹಾಯದಿಂದ ದೇಹದ ಬಿಪಿಯನ್ನು ಹತೋಟಿಯಲ್ಲಿ ಇಡುತ್ತವೆ. ಐದನೇದಾಗಿ ಕಿಡ್ನಿಗಳು ವಿಟಮಿನ್ ಡಿ ಉತ್ಪಾದಿಸುವುದರ ಮುಖಾಂತರ ಶಕ್ತಿಯುತ ಎಲುಬುಗಳು ಮತ್ತು ಹಲ್ಲುಗಳಿಗೆ ಕಾರಣವಾಗುತ್ತವೆ. ಆರನೇದಾಗಿ ಮತ್ತು ಕೊನೆಯದಾಗಿ ಕಿಡ್ನಿಗಳು ಎರಿಥ್ರೋಪಾಯ್ಟಿನ್ ಎಂಬ ಹಾರ್ಮೋನ್ ಪ್ರೊಡ್ಯೂಸ್ ಮಾಡುವುದರಿಂದ ರಕ್ತ ಕಣಗಳ ಉತ್ಪಾದನೆಗೆ ಸಹಾಯಕವಾಗುತ್ತವೆ. ಕಿಡ್ನಿ ಫೇಲ್ಯೂರ್ಗಳಿಗೆ ಪ್ರಮುಖ ಕಾರಣಗಳು: ಮೊದಲನೇದಾಗಿ ಸಕ್ಕರೆ ಕಾಯಿಲೆ, ಎರಡನೇದಾಗಿ ಬಿ ಪಿ ಕಾಯಿಲೆ, ಮೂರನೆಯದು ರಕ್ತನಾಳಗಳು ನಡು ಸಾಗುವಣಿಕೆ ಅಂದರೆ ನಾರೋಯಿಂಗ್ ಆಫ್ ದ ಬ್ಲಡ್ ವೆಸಲ್ಸ್, ನಾಲ್ಕನೆಯದು ಗ್ಲುಮ್ಲೋರ್ ನೆಫ್ರೈಟಿಸ್ ಆ್ಯಂಡ್ ಯು ಟಿ ಐ, ಅಂದರೆ ಕಿಡ್ನಿಯ ಜಾಳಿಗೆ ಬಾವು ಬಂದು ಪ್ರೋಟೀನ್ ಲೀಕ್ ಆಗಿ ಕಿಡ್ನಿ ಫೇಲ್ಯೂರ್ ಆಗುತ್ತದೆ, ಇದಕ್ಕೆ ಗ್ಲುಮ್ಲೋರ್ ನೆಫ್ರೈಟಿಸ್ ಎಂದು ಹೇಳುತ್ತಾರೆ. ಯುರಿನಟ್ಯಾಕ್ಟ್ ಇನ್ಫೆಕ್ಷನ್ ಅಂದರೆ ಕಿಡ್ನಿ ಸೋಂಕಾಗಿ ಕಿಡ್ನಿ ಫೇಲ್ಯೂರ್ ಆಗುವುದು. ಐದನೇದಾಗಿ ವಂಶ ಪಾರಂಪರಿಕ ರೋಗಗಳಿಂದ ಕಿಡ್ನಿ ಫೇಲ್ಯೂರ್ ಆಗಬಹುದು. ಆರನೇದಾಗಿ ಮೂತ್ರ ವಿಸರ್ಜನೆ ಮಾರ್ಗವನ್ನು ಅಡಚಣೆ ಉಂಟಾಗಿ ಕಿಡ್ನಿ ಫೇಲ್ಯೂರ್ ಆಗಬಹುದು. ಏಳನೇದಾಗಿ ಮತ್ತು ಕೊನೆಯದಾಗಿ ದೀರ್ಘಕಾಲದಿಂದ ಪೇನ್ ಕಿಲ್ಲರ್ ಸೇವಿಸುವುದರಿಂದ ಕಿಡ್ನಿ ಫೇಲ್ಯೂರ್ ಆಗುವುದು. ಕಿಡ್ನಿ ರೋಗದ ಲಕ್ಷಣಗಳ ಬಗ್ಗೆ ಹೇಳುತ್ತೇನೆ. ಈಗ ಮೊದಲನೇದಾಗಿ ಮುಖ ಕೈಕಾಲು ಬಾವು ಬರುವುದು, ಹಸಿವು ಕಡಿಮೆ ಆಗಬಹುದು, ವಾಕರಿಕೆ ವಾಂತಿ ಆಗುತ್ತದೆ, ಮೂತ್ರ ಅತ್ಯಂತ ಕಡಿಮೆ ಹೋಗುವುದು, ರಕ್ತಹೀನತೆಯಾಗಿ ಮೇಲುಸಿರು ಆಗುವುದು, ತುರಿಕೆ ಕೀಲು ಎಲುಬುಗಳು ನೋವು. ಏಳನೇದಾಗಿ ತೂಕ ಕಡಿಮೆ ಆಗುವುದು. ಚಿಕಿತ್ಸೆಯ ಬಗ್ಗೆ ಮಾತನಾಡಲಿದ್ದೇನೆ. ಕಿಡ್ನಿ ವೈಫಲ್ಯ, ಕಿಡ್ನಿ ಫೇಲ್ಯೂರ್ ಕೊನೆ ಹಂತ ತಲುಪಿದಾಗ ಡಯಾಲಿಸಿಸ್ ಅಂದರೆ ರಕ್ತ ಶುದ್ಧೀಕರಣ ಮತ್ತು ಕಿಡ್ನಿ ಕಸಿ ಅಂದರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡಲಾಗುತ್ತದೆ. ಇವುಗಳು ಬಹಳ ವೆಚ್ಚದಾಯಕವಾಗಿದ್ದು ರೋಗಿಗಳನ್ನು ದೈಹಿಕವಾಗಿ, ಮಾನಸಿಕವಾಗಿ, ಆರ್ಥಿಕವಾಗಿ ಕುಗ್ಗಿಸುತ್ತವೆ. ಹೀಗಿರುವಾಗ ಕಿಡ್ನಿ ರೋಗ ತಡೆಗಟ್ಟುವಿಕೆ ಇದಕ್ಕೆ ಅಪಾಯ. ಇವುಗಳನ್ನು ಎರಡು ಹಂತದಲ್ಲಿ ಚರ್ಚಿಸುತ್ತೇನೆ. ಮೊದಲನೇದಾಗಿ ಆರೋಗ್ಯವಂತ ವ್ಯಕ್ತಿಯು ಕಿಡ್ನಿಗಳನ್ನು ಕಾಪಾಡಲು ಮಾಡಬೇಕಾದ ಸುಲಭ, ಸರಳ, ಅಗ್ಗವಾದ ಆ ಗೋಲ್ಡನ್ ರೂಲ್ಸ್ಗಳ ಬಗ್ಗೆ ಮಾತನಾಡಲಿದ್ದೇನೆ. ಎರಡನೇದಾಗಿ ಪ್ರಸಕ್ತ ರೋಗದ ಕುರಿತು ಕೈಗೊಳ್ಳಬೇಕಾದ ಮುನ್ನೆಚ್ಚರಿಕೆಗಳನ್ನು ಹೇಳುತ್ತಿದ್ದೇನೆ. ಮೊದಲನೇದಾಗಿ ಸ್ಟೇ ಆಕ್ಟಿವ್ ಆ್ಯಂಡ್ ಬಿ ಫಿಟ್, ಸಕ್ರಿಯರಾಗಿರಿ ಮತ್ತು ದೈಹಿಕವಾಗಿ ದೃಢರಾಗಿರಿ. ಪ್ರತಿದಿನ 30-40 ನಿಮಿಷ ಮಾಡರೇಟ್ ಟು ಸಿವಿಯರ್ ಫಿಸಿಕಲ್ ಆ್ಯಕ್ಟಿವಿಟಿನೂ ಮಾಡಬೇಕಾಗುತ್ತದೆ. ಉದಾಹರಣೆಗೆ ರನ್ನಿಂಗ್, ಸೈಕ್ಲಿಂಗ್, ಜಾಗಿಂಗ್, ಬ್ರಿಸ್ಕ್ ವಾಕಿಂಗ್, ಸ್ವಿಮ್ಮಿಂಗ್ ಮಾಡುವುದರಿಂದ ದೇಹದ ತೂಕ ಹತೋಟಿಯಲ್ಲಿ ಇಟ್ಟುಕೊಳ್ಳಬಹುದು. 50 ವರ್ಷ ನಂತರ ಮಾಂಸಖಂಡ ಕ್ಷೀಣತೆ ಜೊತೆಗೆ ಎಲುಬುಗಳು ದುರ್ಬಲವಾಗುತ್ತವೆ. ಹೀಗಿರುವಾಗ ಫಿಸಿಕಲ್ ಆ್ಯಕ್ಟಿವಿಟಿ ಜೊತೆಗೆ ಮಸಲ್ ಸ್ಟ್ರೆಂತ್ ಟ್ರೈನಿಂಗ್ ಮಾಡಬೇಕಾಗುತ್ತದೆ. ಇವುಗಳ ಜೊತೆಗೆ 6-8 ನಿದ್ದೆ ಮಾಡಬೇಕಾಗುತ್ತದೆ ಮತ್ತು ಯೋಗ, ಪ್ರಾಣಾಯಾಮ ಮತ್ತು ಧ್ಯಾನ ಮಾಡಿದರೆ ಅತಿ ಉತ್ತಮ. ಎರಡನೇದಾಗಿ ಈಟ್ ಹೆಲ್ತಿ ಫುಡ್ಸ್, ಆರೋಗ್ಯಕರ ಆಹಾರ ಸೇವನೆ, ತಾಜಾ ಹಸಿರು ತರಕಾರಿ ಮತ್ತು ತಾಜಾ ಆಯಾ ಋತುಗಳಲ್ಲಿ ಮತ್ತು ಆಯಾ ಪ್ರದೇಶಗಳಲ್ಲಿ ಹೆಚ್ಚಾದ ಬೆಳೆಯುವ ಹಣ್ಣುಗಳನ್ನು ಸೇವಿಸುವುದರಿಂದ ಬಿ ಪಿಯನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳಬಹುದು. ಪ್ಯಾಕ್ಡ್ ಫುಡ್ಸ್, ಔಟ್ಸೈಡ್ ಫುಡ್, ಮೈದಾ ಐಟಮ್ಸ್ ಉದಾಹರಣೆಗೆ ಬ್ರೆಡ್, ಬಿಸ್ಕಿಟ್ಗಳನ್ನು ತಿನ್ನುವುದು ಮತ್ತು ಹೊರಗಡೆ ಎಣ್ಣೆಯಲ್ಲಿ ಕರೆದ ಪದಾರ್ಥಗಳನ್ನು ತ್ಯಜಿಸಬೇಕಾಗುತ್ತದೆ. ಮೈದಾ, ಇದರಿಂದ ತೂಕ ಬೇಗ ಹೆಚ್ಚಾಗುತ್ತದೆ. ಹೈ ಗ್ಲೈಸಿಮಿಕ್ ಇಂಡೆಕ್ಸ್ ಅಂದರೆ ಇದನ್ನು ತಿನ್ನುವುದರಿಂದ, ಮೈದಾ ತಿನ್ನುವುದರಿಂದ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಬೇಗ ಜಾಸ್ತಿ ಆಗುತ್ತದೆ. ಇದರಿಂದ ಶುಗರ್ ಬರುವ ಸಂಭವವೂ ಜಾಸ್ತಿ ಆಗುತ್ತದೆ. ಮೈದಾ ತಿನ್ನುವುದರಿಂದ ಇಂಡೈಜೇಷನ್ ಮತ್ತು ಕಾನ್ಸ್ಟಿಬೇಷನ್ ಆಗುತ್ತದೆ. ಮೈದಾದಲ್ಲಿ ಫೈಬರ್, ಮಿನರಲ್ ಮತ್ತು ವಿಟಮಿನ್ಸ್ಗಳು ಕೊರತೆ ಇರುತ್ತದೆ. ಹೊರಗಡೆ ಕರೆದ ಪದಾರ್ಥಗಳಲ್ಲಿ ಅನ್ಹೆಲ್ತಿ, ಅನ್ಸ್ಯಾಚುರೇಟೆಡ್ ಫ್ಯಾಟ್ಸ್ ಮತ್ತು ಫ್ರೀ ರ್ಯಾಡಿಕಲ್ಸ್ ಎಂಬ ವಿಷಭರಿತ ಅಂಶಗಳು ಇರುವುದರಿಂದ ಹಾರ್ಟ್ ಅಟ್ಯಾಕ್, ಸ್ಟ್ರೋಕ್ ಅಂದರೆ ಲಕ್ವ ಹೊಡೆಯುವುದು, ಕಿಡ್ನಿ ಫೇಲ್ಯೂರ್ ಮತ್ತು ಕ್ಯಾನ್ಸರ್ ಆಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಮೂರನೇ ಗೋಲ್ಡನ್ ರೂಲ್ಸ್ ಯಾವುದೆಂದರೆ ನಿಮ್ಮ ರಕ್ತ ಒತ್ತಡವನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳುವುದು. ನಾರ್ಮಲ್ ಬ್ಲಡ್ ಪ್ರೆಷರ್ 120-80 ಇರುತ್ತದೆ. ನಿಮ್ಮ ಬ್ಲಡ್ ಪ್ರೆಷರ್ ಏನಾದರೂ 130-90 ಇದ್ದರೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂದರೆ ವ್ಯಾಯಾಮ ಮಾಡುವುದು ಮತ್ತು ಆಹಾರ ಪದ್ಧತಿಯಲ್ಲಿ ಪರಿವರ್ತನೆ ಮಾಡಿಕೊಳ್ಳಬೇಕಾಗುತ್ತದೆ. ಇದರಿಂದಲೂ ಕಡಿಮೆ ಆಗದಿದ್ದರೆ ವ್ಯಾಯಾಮ ಮತ್ತು ಆಹಾರ ಪದ್ಧತಿಯಲ್ಲಿ ಪರಿವರ್ತನೆ ಜೊತೆಗೆ ಗುಳಿಗೆಯಿಂದ ರಕ್ತ ಒತ್ತಡವನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳಬೇಕು. ನಾಲ್ಕನೇ ಗೋಲ್ಡನ್ ರೂಲ್ಸ್ ಯಾವುದೆಂದರೆ ನಿಮ್ಮ ರಕ್ತದಲ್ಲಿ ಸಕ್ಕರೆ ಪ್ರಮಾಣವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕು. ಒಂದು ತಾಸು ಊಟದ ಮೊದಲು 80-130 ಇಟ್ಟುಕೊಳ್ಳಬೇಕು. 2 ತಾಸು ಊಟದ ನಂತರ ರಕ್ತದಲ್ಲಿ ಸಕ್ಕರೆ ಪ್ರಮಾಣವನ್ನು 180 ಒಳಗಡೆ ಇಟ್ಟುಕೊಳ್ಳಬೇಕು. 3 ತಿಂಗಳ HbA1c 7% ಒಳಗಡೆ ಇಟ್ಟುಕೊಳ್ಳಬೇಕಾಗುತ್ತದೆ. 5ನೇ ಗೋಲ್ಡನ್ ರೂಲ್ಸ್ ಯಾವುದೆಂದರೆ, ವೈದ್ಯರ ಸಲಹೆ ಇಲ್ಲದೆ ಔಷಧಿಗಳನ್ನು ತೆಗೆದುಕೊಳ್ಳುವುದು ನಿಲ್ಲಿಸಬೇಕು. ಉದಾಹರಣೆಗೆ, ಮೆಡಿಕಲ್ ಶಾಪ್ನಲ್ಲಿ ಹೋಗಿ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಬೆನ್ನು ನೋವು, ತಲೆನೋವು, ನೆಗಡಿಗೆ ಔಷಧಿಗಳನ್ನು ತೆಗೆದುಕೊಳ್ಳಬಹುದು. ವೈದ್ಯರಲ್ಲಿ ತೋರಿಸಿ ಅವರು ಕೊಟ್ಟ ಮಾತ್ರೆಯನ್ನು ತೆಗೆದುಕೊಳ್ಳುವುದು ಉತ್ತಮ. 6ನೇ ಗೋಲ್ಡನ್ ರೂಲ್ಸ್ ಯಾವುದು ಎಂದರೆ, ಕನಿಷ್ಠ ಪಕ್ಷ ಪ್ರತಿದಿನ 3-4 ಲೀಟರ್ ಅನ್ನು ಕುಡಿದರೆ ಕಿಡ್ನಿಯನ್ನು ಆರೋಗ್ಯವಾಗಿ ಇಟ್ಟುಕೊಳ್ಳಬಹುದು. 7ನೇ ಗೋಲ್ಡನ್ ರೂಲ್ಸ್ ಯಾವುದಂದರೆ, ಬೀಡಿ, ಸಿಗರೇಟು, ತಂಬಾಕು, ಜರ್ದಾ ಸೇವನೆ ಬಿಡಬೇಕಾಗುತ್ತೆ. ಏಕೆಂದರೆ ಇದರಿಂದ ಕ್ರಮೇಣ ರಕ್ತನಾಳಗಳು ಚಿಕ್ಕದಾಗಿ ಹಾರ್ಟ್ ಅಟ್ಯಾಕ್, ಸ್ಟ್ರೋಕ್ ಅಂದರೆ ಲಕ್ವ, ಕಿಡ್ನಿ ಫೇಲ್ಯೂರ್ ಆಗುವ ಸಂಭವ ಜಾಸ್ತಿ ಆಗುತ್ತದೆ. 8ನೇದಾಗಿ, ನಿಮ್ಮ ಕಿಡ್ನಿ ಫಂಕ್ಷನ್ ಅನ್ನು ನಿಯಮಿತವಾಗಿ ಪ್ರತಿ ವರ್ಷ ಮಾಡಿಸಬೇಕಾಗುತ್ತದೆ. ಉದಾಹರಣೆಗೆ, ಯುರಿನ್ ಪರೀಕ್ಷೆ, ಬ್ಲಡ್ನಲ್ಲಿ ಯೂರಿಯಾ, ಕ್ರಿಯಾಟಿನ್, ಸಿರಮ್ ಎಲೆಕ್ಟ್ರೋಲೈಟ್ಸ್, ಕ್ಯಾಲ್ಶಿಯಂ, ಫಾಸ್ಫರಸ್ ಎಂಬ ಅಂಶವನ್ನು ಪರೀಕ್ಷೆ ಮಾಡಿಸಬೇಕಾಗುತ್ತದೆ ಮತ್ತು ಅಲ್ಟ್ರಾಸೌಂಡ್ನಿಂದ ಕಿಡ್ನಿ ಗಾತ್ರವನ್ನು ಕಂಡುಹಿಡಿಯಬಹುದಾಗುತ್ತದೆ. 9ನೇ ಗೋಲ್ಡನ್ ರೂಲ್ಸ್ ಯಾವುದಂದರೆ, ದೇಹವನ್ನು ಸ್ವಚ್ಛತೆಯಾಗಿ ಇಟ್ಟುಕೊಳ್ಳಬೇಕು. ಉದಾಹರಣೆಗೆ, ಮಧುಮೇಹಿಗಳಲ್ಲಿ ದೀರ್ಘಕಾಲದಿಂದ ಸಕ್ಕರೆ ಪ್ರಮಾಣ ಹತೋಟಿಯಲ್ಲಿಲ್ಲದಿದ್ದರೆ ಅವರಿಗೆ ಬಾಹ್ಯ ನರರೋಗ ಬರುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಅಂದರೆ ಪೆರಿಫೆರಲ್ ನ್ಯೂರೋಪತಿ, ರೋಗಿಗೆ ಅವರ ಪಾದಗಳ ಸ್ಪರ್ಶತೆ ಕಡಿಮೆ ಆಗುತ್ತದೆ, ಇಲ್ಲದೇ ಆಗುತ್ತದೆ, ಗಾಯವಾದಾಗ ಗೊತ್ತಾಗೋದಿಲ್ಲ. ಇದರಿಂದ ಕಿಡ್ನಿ ಫೇಲ್ಯೂರ್ ಆಗಬಹುದು ಮತ್ತು ಕಾಲನ್ನು ಕತ್ತರಿಸುವ ಸಂಭವವೂ ಬರಬಹುದು. ಹೀಗಿರುವಾಗ ಮಧುಮೇಹಿಗಳು ಪ್ರತಿದಿನ ಪಾದಗಳನ್ನು ಪರೀಕ್ಷಿಸಬೇಕಾಗುತ್ತದೆ ಮತ್ತು ಅವುಗಳ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕಾಗುತ್ತದೆ. 7ನೇದಾಗಿ, ಹಲ್ಲುಗಳ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕಾಗುತ್ತದೆ. ನಿಯಮಿತವಾಗಿ ದಂತ ವೈದ್ಯರನ್ನು ಕಂಡು ಚಿಕಿತ್ಸೆ ಪಡೆದುಕೊಳ್ಳಬೇಕಾಗುತ್ತದೆ. ಪ್ರತಿದಿನ 2 ಸಲ ಹಲ್ಲು ಉಜ್ಜಬೇಕಾಗುತ್ತದೆ. ಮತ್ತು ಪ್ರಸಕ್ತ ರೋಗದ ಕುರಿತು ಕೈಗೊಳ್ಳಬೇಕಾದ ಮುನ್ನೆಚ್ಚರಿಕೆ. ಮಧುಮೇಹ ಕಿಡ್ನಿ ರೋಗಕ್ಕೆ ಪ್ರಮುಖ ಕಾರಣವಾಗಿರುವುದರಿಂದ ಮಧುಮೇಹಗಳಿಗೆ ಮುನ್ನೆಚ್ಚರಿಕೆ. ಮೊದಲನೇದಾಗಿ, ಸ್ಟೇಬಲ್ ಕ್ರಿಯಾಟಿನ್, ಅಂದರೆ ದೇಹದಲ್ಲಿ ಕ್ರಿಯಾಟಿನ್ ಅಂಶವು 1 ಇಟ್ಟುಕೊಳ್ಳಬೇಕಾಗುತ್ತದೆ. ಇದು 1-1.6 ಏರಿದರೆ ಕಿಡ್ನಿಯು 50% ಕಾರ್ಯ ಕಡಿಮೆ ಆಗಿದೆ ಎಂದರ್ಥ. 2ನೇದಾಗಿ, ಸ್ಟೇಬಲ್ ಪ್ರೋಟೀನ್ ಲೀಕ್ ಅನ್ನು ಇಟ್ಟುಕೊಳ್ಳಬೇಕು. ಅಂದರೆ 24 ಗಂಟೆ ಮೂತ್ರದಲ್ಲಿ ಆಲ್ಬುಮಿನ್ ಎಂಬ ಅಂಶವು 30 ಗ್ರಾಂಕ್ಕಿಂತ ಕಡಿಮೆ ಇಟ್ಟುಕೊಳ್ಳಬೇಕಾಗುತ್ತದೆ. 3ನೆಯ ಅಂಶ ಯಾವುದಂದರೆ, BP ಅನ್ನು 130-180 ಒಳಗಡೆ ಇಟ್ಟುಕೊಳ್ಳಬೇಕು. ಪರ್ಟಿಕ್ಯುಲರ್ಲಿ AC ಇನಿಬಿಟ್ರಸ್ ERB ಎಂಬ ಮಾತ್ರೆಯಿಂದ BP ಅನ್ನು ಕಂಟ್ರೋಲ್ ಮಾಡುವುದರ ಜೊತೆಗೆ ಪ್ರೋಟೀನ್ ಲೀಕನ್ನು ಕಡಿಮೆ ಆಗಬಹುದು. ಉದಾಹರಣೆಗೆ, ಎನಲೆಪ್ರಿಲ್, ಟೆಲ್ಮಿಸಾಟನ್, ಲೋಸಾಟನ್, ವಲ್ಮಿಸಾಟನ್ ಎಂಬ ಮಾತ್ರೆಯಿಂದ ಕಂಟ್ರೋಲ್ ಮಾಡಬಹುದು. ಕ್ಯಾಲ್ಶಿಯಂ ಚಾನಲ್ ಬ್ಲಾಕರ್ಸ್, ಬೀಟಾ ಬ್ಲಾಕರ್ಸಿಂದನೂ BP ಅನ್ನು ಕಂಟ್ರೋಲ್ ಮಾಡಬಹುದು. 4ನೇದು, ಶುಗರ್ ಕಂಟ್ರೋಲ್. ನಾನು ಹೇಳಿದ ಹಾಗೆ HbA1c ಲೆಸ್ ದೆನ್ 7, ಫಾಸ್ಟಿಂಗ್ ಬ್ಲಡ್ ಶುಗರ್ 80-130, ಊಟದ ನಂತರ 180 ಒಳಗೆ ಇಟ್ಟುಕೊಳ್ಳಬೇಕು. ಕೊನೆಯದಾಗಿ, ಅವರ BMI ಅನ್ನು 85 ಅಂದರೆ ಸಮತೋಲದಲ್ಲಿ ಇಟ್ಟುಕೊಳ್ಳಬೇಕು. ವೇಟನ್ನು ಸಮತೋಲದಲ್ಲಿ, ತೂಕವನ್ನು ಸಮತೋಲದಲ್ಲಿ ಇಟ್ಟುಕೊಂಡ್ರೆ BMI ಅನ್ನು 25 ಒಳಗಡೆ ಇಟ್ಟುಕೊಳ್ಳಬೇಕಾಗುತ್ತದೆ. 2ನೇದಾಗಿ, ರಕ್ತ ಒತ್ತಡದಿಂದ ಬಳಲುತ್ತಿರುವವರಿಗೆ ಮುನ್ನೆಚ್ಚರಿಕೆ. ರಕ್ತ ಒತ್ತಡ ಕಿಡ್ನಿ ಫೇಲ್ಗೆ 2ನೇ ಮುಖ್ಯ ಕಾರಣ ಆಗಿರುತ್ತದೆ. BP ಜಾಸ್ತಿ ಇರುವ ಜನರಿಗೆ ಯಾವ ತೊಂದರೆಯೂ ಇರುವುದಿಲ್ಲ. ಇದ್ದರೆ ತಲೆನೋವು, ತಲೆಸುತ್ತು ಇರಬಹುದು. ಬಹಳಷ್ಟು ಜನರು ಚಿಕಿತ್ಸೆ ಪಡೆದ ಕೆಲ ಸಮಯದ ನಂತರ ತಾತ್ಕಾಲಿಕ ಗುಣ ಕಂಡು ಬಂದರೆ BP ಮಾತ್ರ ನಿಲ್ಲಿಸಿಬಿಡುತ್ತಾರೆ. ಇದು ಬಹಳ ಅಪಾಯಕಾರಿ. ಏಕೆಂದರೆ BP ಕಂಟ್ರೋಲ್ ಇಲ್ಲದಿದ್ದರೆ ದೀರ್ಘಕಾಲ ಕಿಡ್ನಿ ವೈಫಲ್ಯತೆ ಒಳಗಾಗಬಹುದು, ಹೃದಯ ರೋಗ ಮತ್ತು ರಕ್ತ ಹೆಪ್ಪುಗಟ್ಟಬಹುದು, ರಕ್ತಸ್ರಾವವಾಗಬಹುದು. ಮಕ್ಕಳಲ್ಲಿ ಕಿಡ್ನಿ ಬಗ್ಗೆ ಮುನ್ನೆಚ್ಚರಿಕೆ. ಪ್ರೀಮೆಚೂರ್ ಬೇಬೀಸ್, ಲೋ ಬರ್ತ್ ವೇಟ್ ಬೇಬೀಸ್ ಅಂದರೆ ಬೇಗ ಹುಟ್ಟಿದ ಮಗು ಮತ್ತು ಜನನ ತೂಕ ಕಡಿಮೆ ಇದ್ದ ಮಗುಗಳಿಗೆ ಮುಂದೆ ಕಿಡ್ನಿ ರೋಗ ಬರುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಹೀಗಿರುವಾಗ ನಿಯಮಿತವಾಗಿ ರೆಗ್ಯುಲರ್ ಹೆಲ್ತ್ ಚೆಕಪ್ ಮಾಡಿಸಿಕೊಳ್ಳಬೇಕಾಗುತ್ತದೆ. ಮಕ್ಕಳಲ್ಲಿ ಮೇಲಿಂದ ಮೇಲೆ ಮೂತ್ರ ವಿಸರ್ಜನೆ ಮಾಡುವುದು, ಹೊಟ್ಟೆ ಹಸಿವು ಆಗದೇ ಇರುವುದು, ಬೆಳವಣಿಗೆ ಕುಂಠಿತವಾಗುವುದು ಇದ್ದರೆ ತತ್ಕ್ಷಣ ವೈದ್ಯರನ್ನು ಕಂಡು ಮುಂದಿನ ಪರೀಕ್ಷೆ ಮಾಡಬೇಕಾಗುತ್ತದೆ. ಮಕ್ಕಳಲ್ಲಿ ಪ್ರತಿದಿನ 1 ಗಂಟೆ ದೈಹಿಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳಬೇಕಾಗುತ್ತದೆ. ಯುವಕರಲ್ಲಿ ಕಿಡ್ನಿ ಬಗ್ಗೆ ಮುನ್ನೆಚ್ಚರಿಕೆ. ಯುವಕರಲ್ಲಿ BP ಕಂಡು ಬಂದರೆ ನಿರ್ಲಕ್ಷಿಸಕೂಡದು, ಏಕೆಂದರೆ ಅದಕ್ಕೆ ಮುಖ್ಯ ಕಾರಣ ಕಿಡ್ನಿ ಆಗಿರುತ್ತದೆ. ತತ್ಕ್ಷಣ ವೈದ್ಯರನ್ನು ಕಂಡು ತಪಾಸಣೆ ಮಾಡಿಸಬೇಕು. ಇದರ ಜೊತೆಗೆ ಈಗಿನ ಯುವಕರಲ್ಲಿ ಜಿಮ್ಮಿಗೆ ಹೋಗಿ ಮಾಂಸಖಂಡ ಬೆಳವಣಿಗೆ ಅಂದರೆ ಮಸಲ್ ಬಿಲ್ಡಿಂಗ್ ಮಾಡುವ ಹವ್ಯಾಸ ಜಾಸ್ತಿ ಇರುತ್ತದೆ. ಆದರೆ ಇದರ ಜೊತೆಗೆ ಅವರುಗಳು ಮಸಲ್ ಬಿಲ್ಡಿಂಗ್ ಮಾಡಲು ವೈದ್ಯರ ಸಲಹೆ ಇಲ್ಲದೆ ಪ್ರೋಟೀನ್ ಸಪ್ಲಿಮೆಂಟ್ಸ್ ಮತ್ತು IV ಸ್ಟೀರಾಯ್ಡ್ ಬಳಸುತ್ತಾರೆ. ಇದು ಬಹಳ ಅಪಾಯಕಾರಿ. ಯುವಕರಲ್ಲಿ ಬೇಗ ಮಸಲ್ ಬಿಲ್ಡಿಂಗ್ ಮಾಡಲು ನಿಯಮಿತವಾಗಿ ವ್ಯಾಯಾಮ ಮಾಡದೆ ಬಹಳ ಗಂಟೆಗಳ ಕಾಲ ಮಾಡಿದರೆ ಮಸಲ್ ಪ್ರೋಟೀನ್ ಮಯೋಗ್ಲೋಬಿನ್ ಲೀಕೇಜ್ ಆಗಿ ಕಿಡ್ನಿ ಫೇಲ್ಯೂರ್ ಆಗಿ ಡಯಾಲಿಸಿಸ್ ಮಾಡುವ ಸಂಭವ. ಇದಕ್ಕೆ ರ್ಯಾಬ್ಡೋಮಯಾಲಿಸಿಸ್ ಎಂದು ಕರೆಯುತ್ತಾರೆ. ಇದಕ್ಕಾಗಿ ಯುವಕರು ನಿಧಾನವಾಗಿ ಎಕ್ಸಸೈಸನ್ನು ನಿಧಾನವಾಗಿ ಪ್ರಾರಂಭಿಸಿ ಗ್ರ್ಯಾಜುವಲಿ ಇಂಟೆನ್ಸಿಟಿ ಮತ್ತು ಡ್ಯುರೇಷನನ್ನು ಜಾಸ್ತಿ ಮಾಡಿಸಿಕೊಳ್ಳಬೇಕಾಗುತ್ತದೆ. ಹೆಣ್ಣು ಮಕ್ಕಳಲ್ಲಿ ಕಿಡ್ನಿ ಬಗ್ಗೆ ಎಚ್ಚರಿಕೆ. ಹೆಣ್ಣು ಮಕ್ಕಳಲ್ಲಿ ಮೂತ್ರಜನಕಾಂಗದ ಸೋಂಕಿನಿಂದ ಕಿಡ್ನಿ ಫೇಲ್ಯೂರ್ ಆಗುವ ಸಾಧ್ಯತೆ ಹೆಚ್ಚಾಗಿರುವುದರಿಂದ ಅವರು 3-4 ಲೀಟರ್ ನೀರನ್ನು ಪ್ರತಿದಿನ ಸೇವಿಸುವ ಜೊತೆಗೆ ಕ್ಯಾನ್ಬೆರಿ ಜ್ಯೂಸ್, ವಿಟಮಿನ್ ಸಿ ಯುಕ್ತ ಹೆಣ್ಣಿನ ರಸವನ್ನು ಹೆಚ್ಚಾಗಿ ಸೇವಿಸಿಕೊಳ್ಳಬೇಕಾಗುತ್ತದೆ. ಪದೇ ಪದೇ ಪ್ರತಿ 2-3 ಗಂಟೆಗಳಿಗೆ ಒಮ್ಮೆ ಮೂತ್ರ ವಿಸರ್ಜಿಸಿದರೆ ಒಳ್ಳೆಯದು. ಹೆಣ್ಣು ಮಕ್ಕಳು ಕಕ್ಕಸ ಮಾಡಿದ ನಂತರ ಅದರ ಭಾಗವನ್ನು ಮುಂದಿನಿಂದ ಹಿಂದಕ್ಕೆ ತೊಳೆದುಕೊಳ್ಳಬೇಕಾಗುತ್ತದೆ ಮತ್ತು ಸಂಭೋಗ ಮಾಡಿದ ನಂತರ ಹೆಣ್ಣು ಮಕ್ಕಳು ಜೋರಾಗಿ ಮೂತ್ರ ವಿಸರ್ಜಿಸಿದರೆ ಸೋಂಕಿನಿಂದ ಪಾರಾಗಬಹುದು. ಮತ್ತು 5ನೇದಾಗಿ, ಸ್ತ್ರೀಯರು ಬಿಗಿಯಾದ ಮತ್ತು ನೈಲಾನ್ಯುಕ್ತ ಬಟ್ಟೆಯನ್ನು ಧರಿಸಕೂಡದು. ವಯಸ್ಸಾದವರಲ್ಲಿ ಕಿಡ್ನಿ ಬಗ್ಗೆ ಮುನ್ನೆಚ್ಚರಿಕೆ. ಪ್ರೋಸ್ಟೇಟ್ ಎಂಬ ಗ್ರಂಥಿ ಗಂಡಸರಲ್ಲಿ ಇದ್ದು, ಇದು 60 ವರ್ಷದ ನಂತರ ಇದರ ಗಾತ್ರ ಕ್ರಮೇಣ ಜಾಸ್ತಿಯಾಗಿ ಮೂತ್ರದ ಮಾರ್ಗವನ್ನು ಅಡಚಣೆ ಉಂಟು ಮಾಡಿ ಕಿಡ್ನಿ ಸೋಂಕಾಗಿ ಕಿಡ್ನಿ ಫೇಲ್ಯೂರ್ ಆಗುವ ಸಂಭವ ಜಾಸ್ತಿಯಾಗುತ್ತದೆ. ಹೀಗಿರುವಾಗ ವಯಸ್ಸಾದವರು ಮೊದಲನೇದಾಗಿ ನಿಯಮಿತ ಸಮಯದಲ್ಲಿ ಮೂತ್ರ ವಿಸರ್ಜಿಸಬೇಕಾಗುತ್ತದೆ. 2ನೇದಾಗಿ, ಮೂತ್ರ ವಿಸರ್ಜಿಸಿದ 10 ನಿಮಿಷ ನಂತರ ಮತ್ತೊಮ್ಮೆ ಮೂತ್ರ ಮಾಡಿದರೆ ಒಳ್ಳೆಯದು. 3ನೇದು, ಸಾಯಂಕಾಲ ಆದ ನಂತರ ಟೀ, ಕಾಫಿ, ನೀರಿನ ಅಂಶ ಇರುವ ಪದಾರ್ಥಗಳನ್ನು ಸೇವಿಸಕೂಡದು. BPH ಇದರ ಲಕ್ಷಣಗಳು ಯಾವುದೆಂದರೆ ಪದೇ ಪದೇ ಮೂತ್ರ ಮಾಡುವುದು, ಇನ್ಕಂಪ್ಲೀಟ್ ಎಂಪ್ಟಿಂಗ್ ಆಫ್ ದ ಬ್ಲ್ಯಾಡರ್, ಮೂತ್ರ ಉರಿಯುವುದು, ಸ್ಲೋ ಯುರಿನೇಷನ್, ಅಂದರೆ ಸ್ಲೋ ಮೂತ್ರ ಹೋಗುವುದು ಇದ್ದರೆ ಆಲ್ಫಾ ಬ್ಲಾಕರ್ ಎಂಬ ಮಾತ್ರೆಯನ್ನು ತೆಗೆದುಕೊಳ್ಳಬೇಕು. ಇದರಿಂದ ಕಂಟ್ರೋಲ್ ಆಗದಿದ್ದರೆ ಸರ್ಜರಿ ಮಾಡಬೇಕಾಗುತ್ತದೆ. ಹರಳುಗಳು, ಕಿಡ್ನಿ ಸ್ಟೋನ್ಗಳು, ಇದರಿಂದ ಪಾರಾಗುವ ಉಪಾಯಗಳು ಯಾವೆಂದರೆ 3-4 ಲೀಟರ್ ನೀರು ಪ್ರತಿದಿನ ಕುಡಿಯುವುದರ ಜೊತೆಗೆ ಎಳನೀರು, ಬಾರ್ಲಿ ನೀರು, ಹುಳಿಯಾದ ಹಣ್ಣುಗಳು, ಸಿಟ್ರಸ್ ಫ್ರೂಟ್ಸ್ ಅಂದರೆ ಲಿಂಬೆಹಣ್ಣು, ಅನಾನಸ್, ಆರೆಂಜ್ ಜ್ಯೂಸ್ಗಳನ್ನು ಸೇವಿಸಬೇಕು. ದ್ರಾಕ್ಷಿ, ಆ್ಯಪಲ್, ಕ್ರ್ಯಾನ್ಬೆರಿ ಜ್ಯೂಸ್, ಟೀ, ಕಾಫಿ, ಸಾಫ್ಟ್ ಡ್ರಿಂಕ್ಸ್, ಮದ್ಯ ಸೇವನೆ ಕಡಿಮೆ ಮಾಡಬೇಕಾಗುತ್ತದೆ. ಉಪ್ಪು ಸೇವನೆ, ಉಪ್ಪು ಜಾಸ್ತಿ ತಿನ್ನುವುದರಿಂದ ಮೂತ್ರದಲ್ಲಿ ಕ್ಯಾಲ್ಸಿಯಂ ಅಂಶವು ಜಾಸ್ತಿಯಾಗಿ ಕಿಡ್ನಿ ಸ್ಟೋನ್ ಆಗುವ ಸಂಭವ ಜಾಸ್ತಿ ಇರುತ್ತದೆ. ಹೀಗಿರುವಾಗ ಪ್ರತಿದಿನ 5-6 ಗ್ರಾಂ ಸಾಲ್ಟ್ ಸೇವಿಸಬೇಕಾಗುತ್ತದೆ. ಪ್ರಾಣಿ ಮಾಂಸ, ಫಾಸ್ಟ್ ಫುಡ್ ತ್ಯಜಿಸಿ ಹಣ್ಣು ತರಕಾರಿ ಸೇವಿಸುವುದು ಅತಿ ಉತ್ತಮ. ಕೇಳಿದ್ರಲ್ಲ ಕೇಳುಗರೆ, ಈ ಕಿಡ್ನಿ ಸಮಸ್ಯೆಗಳು ಯಾವುವು, ಹೇಗೆ ಬರ್ತವೆ, ಅದರಲ್ಲಿಂದ ನಮ್ಮ ದೇಹದ ಮೇಲೆ ಏನು ಪರಿಣಾಮ ಬೀರುತ್ತೆ ಅನ್ನೋದ್ರ ಕುರಿತಂಗ ಸಾಕಷ್ಟು ವಿಚಾರಗಳನ್ನು ಡಾಕ್ಟರ್ ಸಂಜಯ್ ಪಾಟೀಲ್ ಅವರು ತಿಳಿಸ್ಕೊಟ್ರು. ನೀವು ಈಗ ನಿಮ್ಮ ಸಮಸ್ಯೆಗಳನ್ನು ಕೇಳಬಹುದು. ನಮ್ಮ ದೂರವಾಣಿ ಸಂಖ್ಯೆಗಳು 0836 ಇದು ಕೋಡ್ ಸಂಖ್ಯೆ, 244-3414, 244-3415 ಅಥವಾ 244-3416 ಇದು ನಮ್ಮ ದೂರವಾಣಿ ಸಂಖ್ಯೆಗಳು. ಕರೆಗಳು ಬರ್ತಾ ಇದಾವೆ ಡಾಕ್ಟರ್, ಮೊದಲನೇ ಕರೆ ನೋಡ್ಬಿಡೋಣ. ಹಲೋ, ನಮಸ್ತೆ. ನಮಸ್ತೆ, ಯಾರ್ ಮಾತಾಡೋದು? ನಾವು ಕೂಡಲ ಸಂಗಮದಿಂದ ಸರ್, ತಾಲೂಕಿನವ್ರಿ ನಾವು. ಓಕೆ ಸರ್, ನಮಸ್ಕಾರ ರೀ. ಹಾ ನಮಸ್ಕಾರ ರೀ, ತಮ್ಮ ಹೆಸರು? ಟೀಚರ್ ರೀ. ಹೇಳಿ ಸಮಸ್ಯೆ ಹೇಳಿ. ಕೂಡಲ ಸಂಗಮ ಸರ್ ನಂದು. ಎಸ್ ಸರ್, ಎಸ್ ಸರ್, ಹೆಸರು ಸರ್ ಹೇಳಿ. ಸಮಸ್ಯೆ ಚೆನ್ನಪ್ಪ ಹಾಲ್ ಕೇರಿ ಅಂತ ಹೇಳಿ. ಹಾ ಎಸ್ ಸರ್, ಎಸ್ ಸರ್ ಹೇಳಿ ಸರ್. ಸರ್, 25 ವರ್ಷದಿಂದ ನಂದು ಶುಗರ್ ರೀ. ಎಸ್ ಸರ್, ಎಸ್ ಸರ್. ಇದಂತ ಇನ್ಸುಲಿನ್ 20 ಮತ್ತು 15 ರಾತ್ರಿ. ಎಸ್ ಸರ್. ಡಿ ನಿಲ್ ತಗೊಂತಾ ಇದ್ದೀನಿ ರೀ. ಯಾವ ಸರ್? ಡಿ ನಿಲ್ ಅಂತೇಳಿ ಟ್ಯಾಬ್ಲೆಟ್ ಸರ್. ಹಾ ಹಾ, ಮುಂಜಾನೆ ಒಂದು ಡಿ ನಿಲ್ 5 ರೀ ಸರ್. ಓಕೆ, ಶುಗರ್ ಮಾತ್ರೆ ಸರ್ ಅದು? ಹ್ಞೂ ರೀ ಸರ್. ಓಕೆ ಸರ್, ಕಂಟೆಂಟ್ ಏನಂತ ಗೊತ್ತಿಲ್ಲ ನನಗೆ. ಲೋಸಕೈಂಡ್ ಅಂತೇಳಿ ಬಿಸಿ ಕೊಟ್ಟಾರ ಸರ್. ಲೋಸಕೈಂಡ್. ಓಕೆ ಸರ್, ಓಕೆ ಸರ್, ಓಕೆ ಸರ್. ಇಷ್ಟು ತಗೊಂಡ್ರು ಕೂಡ ಸರ್ 180-200 ಇಷ್ಟು ಇರ್ತ ಸರ್ ಶುಗರ್. ಹ್ಞೂ ರೀ, ಎಚ್ ಬಿ ಅಂದಾಗ 8 ಇರ್ತ ಸರ್. ಓಕೆ ಸರ್, ಓಕೆ ಸರ್, ಓಕೆ ಓಕೆ. ಅದಕ್ಕೆ ಈಗ ನಾನು ಯಾವ ಬಿಟ್ಸು ಇದು ಸರ್? ಹಾ ಓಕೆ ಸರ್, ಓಕೆ. ಯಾವ ಮದ್ಯಪಾನ ಇದು ಯಾವೂ ಇಲ್ರಿ. ಓಕೆ ಸರ್. ಪಪ್ಪಾಯ ಹಣ್ಣು ಬಳಸ್ಬೇಕು ಸರ್, ಅದು ಶುಗರ್ ಕಡಿಮೆ ಇರುತ್ತೆ. ಪಪ್ಪಾಯ, ಆಪಲ್ ಪ್ಯಾರ್ಲಂಡ್ ತಗೋಬಹುದು ಸರ್. ಇಷ್ಟೆಲ್ಲ ಬಳಸಿದ್ರು ಕೂಡ ಸರ್ ಅದು ಯಾಕೋ ಕಂಟ್ರೋಲ್ ಇಲ್ಲ ಸರ್. ತಾವು ವ್ಯಾಯಾಮ ಎಲ್ಲ ಮಾಡ್ತೀರ ಅನ್ಸುತ್ತೆ, ವ್ಯಾಯಾಮ ಮಾಡಿದ್ರೆ ಒಳ್ಳೇದು ಸರ್. ಶುಗರ್ಗೆ ಮತ್ತೆ ಇನ್ಸುಲಿನ್ ಜಾಸ್ತಿ ಮಾಡ್ಕೋಬೇಕು ಸರ್, ಇನ್ಸುಲಿನ್ ಜಾಸ್ತಿ ಮಾಡ್ಕೋಬೇಕು. ಓಕೆ ಸರ್, ಗುಡ್ ಗುಡ್ ಗುಡ್. ಸೈಕಲ್ 1 ಕಿಲೋಮೀಟರ್ 2 ಕಿಲೋಮೀಟರ್ ಹೋಗ್ತಾ ಇದ್ದೀನಿ ಸರ್. ಎಸ್ ಸರ್, ಎಸ್ ಸರ್, ಎಸ್ ಸರ್. ಆದ್ರೆ ಯಾವ ಯಾವ ಸಮಸ್ಯೆನೂ ಇಲ್ರಿ, ಕಣ್ಣಿಂದು ಹಲ್ಲಿಂದು ಬಹಳ ಸಮಸ್ಯೆ ಐತೆ ಸರ್. ಹಾ ಹಾ ಹಾ, ಹಲ್ಲಿಂದು ಅದೇ ಹೇಳಿದ್ನಲ್ಲ ಸರ್, ಹಳ್ಳಿ ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಬೇಕು ಸರ್ ಒಂದು. ಎರಡನೇದು ಅವರು ಆಪ್ತಾಲ್ಮಜಿ ಶುಗರ್ ಇರೋರು ಆಪ್ತಾಲ್ಮಜಿ ಚೆಕಪ್ ಮಾಡಿಸ್ಬೇಕು ಸರ್, 3 to 6 months ಎವ್ರಿ 6 months ಕಣ್ಣಿನ ಹಿಂದಿಂದ ರೆಟಿನಾ ಏನಾದರೂ ಎಫೆಕ್ಟ್ ಆಗಿದೆ ಅಂತ ಕಣ್ಣಿನ ಡಾಕ್ಟರ್ ಬಂದು ತೋರಿಸ್ಬೇಕಾಗತ್ತೆ ಸರ್ ನೀವು. ನಮ್ಮ ಮಗಳನ್ನು MBBS MD ಸರ್. ಸರಿ, ಈಗ ನೇರವಾಗಿ ನಿಮ್ಮ ಪ್ರಶ್ನೆ ಚಿಕ್ಕದಾಗಿರಲಿ, ಯಾಕಂದ್ರೆ ಕಾಲ್ಗಳು ತುಂಬಾ ಬರ್ತಾ ಇದಾವೆ, ನಿಮ್ಮ ಪ್ರಶ್ನೆಯನ್ನು ಚಿಕ್ಕದಾಗಿ ಕೇಳಿ. ಮುಂದಿನ ಹಂತವನ್ನು ಯಾವ ರೀತಿ ಬಳಸಬೇಕು ಹೇಳಿ ಸರ್. ಯಾವ ಸರ್ ಮುಂದಿನ ಹಂತಗಳನ್ನು ಯಾವ್ದಾದ್ರು ನಾನು ಬೇರೆ ಇದನ್ನ ಅಳವಡಿಸ್ಕೊಳ್ಬೇಕು ಹೇಗೋ ಅವನ್ನ ತಾವು ಹೇಳಿ ಸರ್. ಅಲ್ಲ, ನೀವು ಆಹಾರದಲ್ಲಿ ಅಂತೂ ಚೇಂಜ್ ಪದ್ಧತಿ ಫಾಲೋ ಮಾಡ್ತಿದ್ರೆ ಅನ್ಸುತ್ತೆ. ಹೌದು ಸರ್. ಬಿ ಪಿ ಎಷ್ಟಿರುತ್ತೆ ಸರ್, ಬಿ ಪಿ ಸ್ವಲ್ಪ ಕಂಟ್ರೋಲ್ ಎಷ್ಟಿರುತ್ತೆ ಬಿ ಪಿ ನಿಮ್ದು ನಾರ್ಮಲ್ ಆಗಿ? 100 to 130 ಸರ್. ಹಾ, 100 to 130 ಎಷ್ಟು ಸರ್? 92 130 ಸರ್. ಹಾ, ಕಂಟ್ರೋಲ್ ಇದೆ ಸರ್, ಏನು ತೊಂದರೆ ಇಲ್ಲ. ಅದೇ ಶುಗರ್ಗೆ ಸ್ವಲ್ಪ ಇನ್ಸುಲಿನ್ ಜಾಸ್ತಿ ಮಾಡಿಕೊಂಡು ಸ್ವಲ್ಪ ಒಂದು ಮಾಡಿಕೊಂಡ್ರೆ ಒಳ್ಳೇದು ಸರ್. ಮುಂದಿನ ಕರೆ ನೋಡೋಣ. ಹಲೋ, ನಮಸ್ತೆ. ಹಲೋ ಡಾಕ್ಟರ್, ನಮಸ್ಕಾರ. ನಾನು ಅನಂತ ಸಾಗರ್ ಅಂತ ಬಾಲ್ಕೋಟಿಂದ ಮಾತಾಡ್ಕತ್ತೀನಿ ಸರ್. ಡಾಕ್ಟರ್, ಪ್ರಶ್ನೆ ಕೇಳಿ. ಈ ಪ್ರೋಸ್ಟೇಟ್ ಗ್ಲ್ಯಾಂಡ್ಸ್ ಆಪರೇಷನ್ ಮಾಡಿಸಿ ಅದನ್ನು ತೆಗಿಬೋದು, ರಿಮೂವ್ ಮಾಡ್ಬೋದು ಒಂದು ಒಂದೇದ್ದು. ಎರಡನೇದು ಕಿಡ್ನಿಗೆ ನೀವು ಟ್ಯೂಬರ್ಕ್ಯುಲೋಸಿಸ್ ಎಫೆಕ್ಟ್ ಆಗ್ಬೋದಲ್ಲ? ಹೌದು ಸರ್, ಆಗ್ಬೋದು, ಕಿಡ್ನಿಯಿಂದ ಟ್ಯೂಬರ್ಕ್ಯುಲೋಸಿಸ್ ಇಂದ ಆಗ್ಬೋದು ಸರ್. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಕೇಳಿದ್ ರೀ, ಅಮೆರಿಕಾದಾಗ ಹಂದಿದು ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಮಾಡ ಸಕ್ಸಸ್ಫುಲ್ ಆಗಿದೆ. ಹಲೋ ಹಲೋ, ನಮಸ್ತೆ ರೀ. ನಮಸ್ತೆ. ನಮಸ್ತೆ ಮೇಡಮ್, ನಾನು ಶಿವಲಿಂಗಯ್ಯ ಹಿರೇಮಠರಿಂದ. ಸಮಸ್ಯೆ ಕೇಳಿ, ಸಮಸ್ಯೆ ಕೇಳಿ, ನಿಮ್ಮ ಸಮಸ್ಯೆ. ಇದು ಸಮಸ್ಯೆ ಅಂದ್ರೆ ಈ ಕಿಡ್ನಿ ಸಮಸ್ಯೆ ಆಗದೇ ಇರುವಂಗ ಏನಾರ ನಾವು ಮುಂಜಾಗ್ರತಾ ಕ್ರಮ ತಗೋಬೇಕಂತ. ಅದನ್ನ ಹೇಳದಾಗೆ ನೀವು ಆಹಾರದಲ್ಲಿ ಪದ್ಧತಿಯನ್ನು ಪದ್ಧತಿಯಲ್ಲಿ ಪರಿವರ್ತನೆ ಮಾಡ್ಕೋಬೇಕು ಸರ್. ಅದು ಮೈದಾ ಐಟಮ್ಸ್ ತಗೋಬೋದು, ಬ್ರೆಡ್ ಬಿಸ್ಕಿಟ್ ತಿನ್ನೋದು ನಿಲ್ಲಿಸ್ಬೇಕು, ಹೊರಗಡೆ ಕರೆದಿದ್ದು ಪದಾರ್ಥ ನಿಲ್ಲಿಸ್ಬೇಕು, ಆಮೇಲೆ ತಾಜಾ ತರಕಾರಿ ತಿನ್ನಬೇಕು, ತಾಜಾ ಆಮೇಲೆ ಲೋಕಲ್ ಸೀಸನಲ್ ಫ್ರೂಟ್ಸ್ ತಿನ್ನೋದು ಒಳ್ಳೇದು ಸರ್. ಆಮೇಲೆ ನಿಯಮಿತವಾಗಿ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಬೇಕು ಸರ್. ಫಿಸಿಕಲ್ ಆ್ಯಕ್ಟಿವಿಟಿ ನೀವು 50 ವರ್ಷ ಇದ್ದರೆ ಮಸಲ್ ಸ್ಟ್ರೆಂಥಿಂಗ್ ಎಕ್ಸಸೈಸು ಎಲ್ಲ ಮಾಡಿ ನೀವು ಯೋಗ ಪ್ರಾಣಾಯಾಮ ಧ್ಯಾನದಿಂದ ನೀವು ಮಾಡಿ ಕಂಟ್ರೋಲ್ ಮಾಡ್ಕೋಬಹುದು ಸರ್. ಜೊತೆಗೆ ಯಾವುದೇ ಚಟಗಳು ಇರಬಾರದು. ಸಮಸ್ಯೆ ಅದರ ಏನ್ ಸರ್? ಧೂಮಪಾನ ಎಲ್ಲ ಬಿಡಬೇಕು ಸರ್. ಯೂರಿನ್ ಪಾಸ್ ಆಗಿದ್ದ ಪೂರ್ವದಲ್ಲಿ ಸ್ವಲ್ಪ ಯೂರಿನ್ ಆಗ್ತಿರ್ತೈತ್ರ, ಅದ ಏನ್ ಸಮಸ್ಯೆ ರೀ? ಅದೇ ಪ್ರೋಸ್ಟೇಟ್ ಗ್ರಾಮ್. ನಿಮ್ ಶುಗರ್ ಇದೆಯಾ ಸರ್? ಅವ್ರ ನಮ್ಮ ಮಿತ್ರನಿಗೆ ಶುಗರ್ ಅದಾರ ರೀ, ನಮಗೂ ಅದಾರ. ಅದೇ ಶುಗರ್ ಇರೋರಿಗೂ ಪ್ರಾಬ್ಲಮ್ ಇರುತ್ತೆ ಸರ್. ಮೂತ್ರ ಚೀಲ ಇದೆಲ್ಲ ನರಗಳು ಡ್ಯಾಮೇಜ್ ಆಗಿ ಅದು ಮೂತ್ರ ಕಾಂಟ್ರಾಕ್ಷನ್ ಡೈಲಟೇಷನ್ ಎಲ್ಲ ಆಗುದಿಲ್ಲ. ಹೀಗಿರುವಾಗ ಅದು ಮತ್ತೆ ಪ್ರೋಸ್ಟೇಟ್ ಅಂತ ಗ್ರಂಥಿನೂ ಇರುತ್ತೆ, ಅದು ಬ್ಲಾಕ್ ಆಗಿ ಯೂರಿನರಿ ಪ್ರಾಬ್ಲಮ್ ಇರುತ್ತದೆ. ಅದಕ್ಕೊಂದು ಡಾಕ್ಟರ್ ತಿಳಿಸಿದಾಗ ಅವರು ಕಡಿಮೆ ಆಗುತ್ತೆ ಟ್ಯಾಬ್ಲೆಟ್ಸ್ ಕೊಟ್ಟಾರೆ. ಅಲ್ಲ ಸರ್, ಕಡಿಮೆ ಆಗುತ್ತೆ, ಒಂದು ಸ್ಕ್ಯಾನ್ ಮಾಡಿಸ್ಕೋಬೇಕು ಸರ್. ಯೂರೋಫ್ಲೋಮೆಟ್ರಿ ಆಮೇಲೆ ಅಲ್ಟ್ರಾಸೌಂಡು ಆಮೇಲೆ ಕ್ರಿಯಾಟಿನ್ ಎಲ್ಲ ಪರೀಕ್ಷೆ ಮಾಡಿಸಿ ಅದಕ್ಕೆ ಯಾವ್ದಿಂದ ತೊಂದರೆ ಆಗಿದೆ ಅಂದು ಅದಕ್ಕೆ ಮಾತ್ರ ತೊಂದರೆ ಸರಿ ಆಗುತ್ತೆ ಸರ್. ಕಿಡ್ನಿ ಕೈಕಾಲು ಬಾವು ಬರುವುದು, ಆಮೇಲೆ ತೂಕ ಕಡಿಮೆ ಆಗುತ್ತೆ, ಆಮೇಲೆ ರಕ್ತಹೀನತೆ ಆಗಿ ಮೇಲುಸುರು ಬರುವುದು, ಇವೆಲ್ಲ ತೊಂದರೆಗಳು ಸರ್ ಅವ್ರಿಗೆ. ಓಕೆ ಸರ್. ಹಲೋ, ನಮಸ್ತೆ. ಹಲೋ ಹಲೋ ಡಾಕ್ಟರ್, ಡಯಾಲಿಸಿಸ್ ಮನೆಯಾಗೆ ಮಾಡ್ಕೋಬಹುದಲ್ಲ? ಹೆಮಿಟೋ ಡಯಾಲಿಸಿಸ್ ಎರಡು ಪೆರಿಟೋನಿಯಲ್ ಡಯಾಲಿಸಿಸ್ ಅಂತ ಮಾಡಿಸ್ಕೋಬಹುದು ಸರ್, ಹೊಟ್ಟೆಯಲ್ಲಿ ಅದನ್ನ ಹಾಕಿ ಕಳಿಸ್ತಾರೆ. ಎರಡನೇ ಪ್ರಶ್ನೆ ಅಂದ್ರೆ ಈ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ವೇಳೆಗೆ ಸೇಮ್ ಬ್ಲಡ್ ಗ್ರೂಪ್ ಡೋನರ್ ಇದಲ್ರಿ, ಸೇಮ್ ಬ್ಲಡ್ ಗ್ರೂಪ್ ಇದ್ರೆ ಒಳ್ಳೇದು ಸರ್, ಕಾಂಪ್ಲಿಕೇಶನ್ ಆಗು ಕಡಿಮೆ ಇರುತ್ತೆ. ಮತ್ತೆ ಇನ್ಕಂಪ್ಯಾಟಬಲ್ ಬ್ಲಡ್ ಗ್ರೂಪ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತಾರೆ, ಬಟ್ ಅದು ಸ್ವಲ್ಪ ರಿಸ್ಕ್ ಜಾಸ್ತಿ, ಆಮೇಲೆ ದುಡ್ಡು ಜಾಸ್ತಿ ಸರ್ ಅದಕ್ಕೆ. ಹಲೋ ಹಲೋ ಹಲೋ ಮೇಡಮ್, ನಮಸ್ಕಾರ ರೀ. ನಮಸ್ಕಾರ ಹೇಳಿ. ಇಲ್ಲಿ ನೈಜಾಪುರದಿಂದ ಮಾತಾಡ್ತಾ ಇದ್ದೀನಿ ರೀ, ಸುನಿತಾ ಅಂತ. ಇಲ್ಲಿ ಒಬ್ಬರಿಗೆ ನರಗಳ ಸಮಸ್ಯೆ ಬಂದ್ರಿ, ಪಾದದಲ್ಲಿ ನರ ದೌರ್ಬಲ್ಯ ಬಂದ ಅಂತ ತಿಳ್ಕೊಡ್ರಿ ಸರ್. ಎಸ್ ಸರ್, ಎಸ್ ಸರ್. ಅವ್ರಿಗೆ ಈ ಬಿ ಪಿ ಏನ್ ಬರ್ತದ ಅಂದ್ರೆ 159 to 76 ಬರ್ತದ್ರಿ, ಒಮ್ಮೆ ಒಮ್ಮೆ 153 to 70 ಹಿಂಗ್ ಬರ್ತದ್ರಿ ಸೈಡ್. ಅದಕ್ಕೆ ಇದನ್ನ ಬಿ ಪಿ ಲಕ್ಷಣ ಅಂತೀರೇನು? ಮತ್ತೆ ಮುಂದೆ ಕಿಡ್ನಿ ಸಮಸ್ಯೆ ಆಗುತ್ತಾ? ಬಿ ಪಿ ಕಂಟ್ರೋಲ್ ಇಲ್ಲ ಅಂದ್ರೆ ಕಿಡ್ನಿ ಫೇಲ್ಯೂರ್ ಆಗೇ ಆಗುತ್ತೆ ಮೇಡಮ್. ಹಿಂಗ ಆಗ್ತಾ ಇದೆ ರೀ ಇದರಿಂದ, ಅದಕ್ಕೆ ಇದನ್ನ ಬಿ ಪಿ ಲಕ್ಷಣ ಅಂತೀರೇನು? ಈಗ ಯಾವ್ದು ಬಿ ಪಿ ಲಕ್ಷಣ ಅನ್ನೋದು? ಕಾಲ್ ಉರಿಯೋದ? ಇಲ್ಲ ಇಲ್ಲ, ಪಾದ ಜೂಮ್ ಆಗ್ಯದ ಅವ್ರಿಗೆ. ಪಾಲ್ ಜೂಮ್ ಅಂದ್ರೆ ಶುಗರ್ ಗೀಗರ್ ಇರ್ಬೋದು, ಶುಗರ್ ಚೆಕ್ ಮಾಡ್ಕೊಳ್ಳಿ. ಶುಗರ್ ಇಲ್ಲ. ಅಂದ್ರೆ ಅದು ಪ್ರತಿ ಸಲ ಚೆಕ್ ಮಾಡ್ಲಿಕ್ಕೆ ಹೋದಾಗ ಬಿ ಪಿ ಚೆಕ್ ಮಾಡ್ತಾರೆ, ಅವಾಗ ಹಿಂಗ ಬರ್ತಾ ಇದ್ರಿ 153. ಅಲ್ಲ ಶುಗರ್ಗೆ ಅಲ್ಲ ಬಿಪಿಗೆ ಆಮೇಲೆ ಕಾಲ್ ಉರಿಗೆ ಅದಕ್ಕೆ ಸಂಬಂಧ ಇಲ್ಲ ಮೇಡಮ್. ನರಕ್ಕೆ ಸಂಬಂಧ ಇಲ್ಲ. ಮತ್ತೆ ಅದೇನಾದ್ರೂ ಡ್ರಿಂಕ್ಸ್ ತಗೊಂಡಿದ್ರು ಕಾಲು ಉರಿ ಸಂಭವ ಬರುತ್ತೆ ಒಂದೆಂದು. ಇಲ್ಲ ಇಲ್ಲ ಇಲ್ಲ ಸರ್, ಸ್ವಲ್ಪ ಉಸುಕಿನಿಂದ ಕಾಲು ಪಾದ ನೋಯಿತು, ಉಸುಕಿನಿಂದ ಕಾವು ಮಾಡಿದ್ದಕ್ಕೆ ಜೂಮ್ ಆಗಿಬಿಟ್ಟಿದ್ರಿ. ಬೇರೆ ರೀಸನ್ ಇರ್ಬೇಕು ಸರ್, ಬೇರೆ ರೀಸನ್. ಅದೇ ಡಾಕ್ಟರ್ ತೋರಿಸ್ತಾ ಇದ್ದೀವ್ರಿ, ಈಗ ನರ ದೌರ್ಬಲ್ಯ ಕುರಿತಾಗಿ ತೋರಿಸ್ತಾ ಇದ್ದೀವ್ರಿ. ಅದರಿಂದ ಬಿ ಪಿ ಹಿಂಗ ಹೆಚ್ಚಿಗೆ ಏರ್ತಾ ಇದ್ದೀರಿ. ಅದರಿಂದ ಆಗ್ಬಹುದು, ಬಟ್ ಬಿ ಪಿ ಇಂದ ಕಾಲು ಉರಿ ಆಗುದಿಲ್ಲ ಮೇಡಮ್. ಅದು ರೈಟ್ ರೀ, ಬಿ ಪಿ ಈ ರೀತಿ ಏರ್ತಾ ಇದೆ ಅಲ್ರಿ, ಅದರಿಂದ ಈ ತಳಗ 70 ಬರ್ತದ್ರಿ, ಮೇಲ್ಗಡೆ 53.9 ಬರ್ತದ್ರಿ. 100 ಅದೇ ಬಿ ಪಿ ಕಂಟ್ರೋಲ್ ಮಾಡ್ಕೋಬೇಕಾಗ. ಯಾವ ಮಾತ್ರೆ ತಗೋತಿದಾರ ಅವರು? ಅವ್ರು ಕೊಟ್ಟಿಲ್ರಿ ಡಾಕ್ಟರ್, ಇನ್ನು ಯಾವ್ದು ಕೊಟ್ಟಿಲ್ಲ. ಈಗ ತಳಗಡೆ ಹೆಚ್ಚಾಯ್ತು ಅಂದ್ರೆ ಲಕ್ಷಣ ಅಂತಾರೆ. ಅಲ್ಲ ಮೊದ್ಲು ನೀವು ಫಿಸಿಕಲ್ ಆಕ್ಟಿವಿಟಿ, ಆಹಾರದಲ್ಲಿ ಪದ್ಧತಿ, ಆಹಾರದಲ್ಲಿ ಪರಿವರ್ತನೆ ಮಾಡಿ ಆಹಾರ ಇದ್ರ ತಿನ್ನೋದ್ರಲ್ಲಿ ಇದ್ರಿ ಸರ್. ಸೈಲ್ಸ್ ಲವಣ ಉಪ್ಪು ತಗೋತಾರ ನೋಡಿ ಸೇವನೆ ಈಗ ಹೆಚ್ಚಿವ್ ರೇಟಿಗೆ. ಅಲ್ಲ ಯಾವ್ದೇ ಉಪ್ಪು ತಗೊಳ್ಳಿ, ಕಡಿಮೆಯಲ್ಲಿ ಪ್ರಮಾಣದಲ್ಲಿ ತಗೋಬೇಕು. ಸಾಮಾನ್ಯ ಉಪ್ಪು ಸರಿನೇ ಇಲ್ಲ ಅನಿಸಿದ್ರಿ ನಮ್ಗೆ, ಅದಕ್ಕೆ ಸೈಲ್ ಲವಣ ಉಪ್ಪನ್ನೇ ಸೇವನೆ ಮಾಡ್ಲಿಕ್ಕೆ. ನನ್ಗೆ ಯಾವ ಉಪ್ಪು ತಗೊಂಡ್ರು ಕಡಿಮೆ ಉಪ್ಪು ತಗೋಬೇಕು. ಉಪ್ಪಿನಕಾಯಿ ಹಪ್ಪಳ, ಉಪ್ಪಿನಕಾಯಿ ಚಿಪ್ಸ್ ಅವಾಯ್ಡ್ ಮಾಡು, ಕರೆದಿದ್ದು ಅವೆಲ್ಲ ಮೈದಾದೆಲ್ಲ ಕಡಿಮೆ ಮಾಡಿ ಉಪ್ಪಿನ ಅಂಶ ಅಡಿಗೆಯಲ್ಲೇ ಕಡಿಮೆ ಹಾಕಿ ಊಟ ಮಾಡಿದ್ರೆ ಒಳ್ಳೆಯದು. ಅದಕ್ಕೆ ಆದಷ್ಟು ನೀವು ಇವನ್ನೆಲ್ಲ ಪದ್ಧತಿ, ಆಹಾರದಲ್ಲಿ ಪದ್ಧತಿ, ಆಮೇಲೆ ಫಿಸಿಕಲ್ ಆಕ್ಟಿವಿಟಿ ಎಲ್ಲ ಮಾಡಿ ಅದಕ್ಕೂ ಕಂಟ್ರೋಲ್ ಆಗ್ಲಿಲ್ಲ ಅಂದ್ರೆ ಮಾತ್ರೆಯನ್ನು ಕೊಟ್ಟು ಕಂಟ್ರೋಲ್ ಮಾಡ್ಕೋಬಹುದು. ಹಲೋ ನಮಸ್ತೆ, ನಾವು ಎಡಪಕ್ಷಪ್ಪ ಕಟ್ಟೆ ಅಂತ ಮಾತಾಡಬೇಕು ಗದಗದಿಂದ. ಹೇಳಿ ಡಾಕ್ಟರ್. ಹೇಳಿ ಹೇಳಿ. ನಮಸ್ಕಾರ ನಮಸ್ಕಾರ ಹೇಳಿ ಸರ್. ನಮಸ್ತೆ. ಬಟ್ ಒಬ್ಬ ಆರೋಗ್ಯ ಮನುಷ್ಯ ಒಂದ್ ದಿನಕ್ಕೆ ಎಷ್ಟ್ ಸಲ ರಿಸರ್ಚ್ ಹೋಗ್ಬೋದು, ಎಷ್ಟು ತಾಸಿಗೊಮ್ಮೆ ಹೋಗಿದ್ರೆ ಆರೋಗ್ಯ ಅಂತ? ಅಲ್ಲ ಹಂಗಲ್ಲ ಹಂಗಲ್ಲ ಸರ್, ಅಂದ್ರೆ ಎಷ್ಟು ತಾಸು ಅಂತ ಹೇಳಕ್ ಆಗುದಿಲ್ಲ. ಅಲ್ಲ ಮಿನಿಮಮ್ ಅಲ್ಲಲ್ಲ, ಅದು ಆರೋಗ್ಯ ಮನುಷ್ಯ ಎಷ್ಟು ತಾಸಿಗೆ ಒಂದ್ ಹೋದ್ರೆ ಆರೋಗ್ಯ ಇರ್ತಾನ, ಒಂದ್ ದಿವಸಕ್ಕೆ ಎಷ್ಟ್ ಸಲ ಹೋದ್ರೆ ಆರೋಗ್ಯ ಇರ್ತಾನ ಅಂತ. ಅಲ್ಲಲ್ಲ, ಅದು ಯೂರಿನಲ್ಸ್ ಕ್ವಾಂಟಿಟಿ ಇಂಪಾರ್ಟೆಂಟ್, ಅಂದ್ರೆ ನೀರು ಜಾಸ್ತಿ ಕುಡ್ದಂಗೆಲ್ಲ ಯೂರಿನಲ್ಸ್ ಜಾಸ್ತಿ ಹೋಗುತ್ತವೆ ಸರ್. ನೀರು ಚೆನ್ನಾಗಿ ಕುಡಿಬೇಕಷ್ಟೇ. ಆರೋಗ್ಯ ಕಿಡ್ನಿ ಚೆನ್ನಾಗಿ ಕಾಪಾಡ್ಕೋಬೇಕಂದ್ರೆ 3-4 liters ದಿವಸಕ್ಕೆ ಕುಡಿದ್ರೆ ಒಳ್ಳೆಯದು. ಆನಂತರ ನೀವು ಮೆಡಿಕಲ್ ಸ್ಟೋರ್ ಇಂದ ಡಾಕ್ಟರ್ ಸಲಹೆ ಗುಳಿಗೆ ತಗೋಬಾರ ಅಂತ ಹೇಳಿದ್ರೆ ಮತ್ತೆ ಅವ್ರಿಗೆ ಡಾಕ್ಟರ್ದ ಕಾಂಟ್ಯಾಕ್ಟ್ ಇರ್ತೈತ್ರಿ, ಅವ್ರಿಗೆಲ್ಲ ತರಬೇತಿ ಕೊಟ್ಟಿರ್ತಾರ? ಅಲ್ಲಲ್ಲ, ಅವ್ರಿಗೆ ತರಬೇತಿ ಕೊಟ್ಟಿರಲ್ಲ ಸರ್, ಅವ್ರು ಯಾವ್ದು ಇದು ಮಾಡಿರಲ್ಲ. ಪ್ರಿಸ್ಕ್ರಿಪ್ಷನ್ ಇಟ್ಕೊಂಡು ನೀವು ಹೋಗ್ಬೇಕು, ಡಾಕ್ಟ್ರಿಗೆ ತೋರಿಸಿ ಅವ್ರ ಪ್ರಿಸ್ಕ್ರಿಪ್ಷನ್ ಇರಲಾರ್ದೆ ನೀವು ತಗೋಬಾರ್ದು. ಹಂಗೆ ನೀವು ಹೋಗಿ ಬೆನ್ನುವು ತಲೆನೋವು ಹೋಗಿ ನೋವಿನ ಗುಳಿಗೆ ಕೊಡಿ ಅಂತ ಹೇಳಿದ್ರೆ ಅದು ತಪ್ಪು, ತಗೋಬಾರ್ದು ಆ ಥರ. ಅಲ್ಲ ಮೆಡಿಕಲ್ ಇನ್ ಟಚ್ ಇರುತ್ತೆ, ಬಟ್ ಅವ್ರದ್ದು ಸೂಪರ್ಫಿಷಿಯಲ್ ಆಗಿ ಓದಿರ್ತಾರೆ, ಅದರಿಂದ ಏನಾಗುತ್ತೆ ಪರಿಣಾಮಗಳು ಅವ್ರ ಬಗ್ಗೆ ಡಿಟೇಲ್ ಆಗಿ ಗೊತ್ತಿರೋದಿಲ್ಲ. ಅಲ್ಲ ತಲೆನೋವು ಬಂದಿದೆ, ನೆಗಡಿ ಬಂದಿದೆ, ಅದು ಯಾಕೆ ಬಂತು ಏನು, ಅದಕ್ಕೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದನ್ನ ವೈದ್ಯರು ಹೇಳ್ತಾರೆ. ಹಲೋ ನಮಸ್ತೆ. ಹಲೋ ಹೇಳಿ, ಯಾರು ಮಾತಾಡೋದು? ನಾವು ಕೂಡ್ಲಿಕ್ಕೆ ತಾಲ್ಕಂಡ ಗಿರಿಜಾ ರಿಟೈರ್ಡ್ ಟೀಚರ್ ಮಾತಾಡ್ತೀವಿ. ಹೇಳಿ ಹೇಳಿ. ನಮಗೆ ಶುಗರ್ ಇದೆ, ಅದು ಯಾವ್ದಾದ್ರು ಒಂದ್ ಟೈಮ್ ಬೆವರು ಬರ್ತದಲ್ಲ, ಬೆವರು. ಊಟ ಮಾಡ್ಬೇಕಾದ್ರೆ ಬೆವರು ಬರ್ತದ ನಿಮ್ಗೆ? ಹೆಂಗೆ ಊಟ ಮಾಡಕ ಅಂತ ಅಂದ್ರೆ, ಊಟಕ್ಕಿಂತ ಮುಂಚೆ ಯಾವಾಗ ಬರುತ್ತೆ ಅವಾಗ ಏನ್ ಅಂಬೋದು ಗೊತ್ತಾಗಲ್ಲ, ಯಾಕೆ ಬರ್ತದೆ. ಒಂದು ಶುಗರ್ ಕಡಿಮೆ ಆದ್ರೂ ಬೆವರು ಬರುತ್ತೆ, ಒಂದು ಶುಗರ್ ಜಾಸ್ತಿ ಆದ್ರೂ ಬರುತ್ತೆ ಮೇಡಮ್. ಅದಕ್ಕೆ ಪರಿಹಾರ ಏನ್ ಸರ್? ಅಲ್ಲಲ್ಲ, ಶುಗರ್ ಕಂಟ್ರೋಲ್ ಮಾಡ್ಕೋಬೇಕು. ಶುಗರ್ ಜಾಸ್ತಿ ಇದ್ರೆ ಶುಗರ್ ಇನ್ಸುಲಿನ್ ಅವೆಲ್ಲ ಇದು ಡ್ರಗ್ಸ್ ನ ಜಾಸ್ತಿ ಮಾಡ್ಬೇಕಾಗುತ್ತೆ ಡೋಸೇಜ್. ಶುಗರ್ ಏನಾದ್ರೂ ಕಡಿಮೆ ಆದ್ರೆ ಮತ್ತೆ ಅದನ್ನ ಡೋಸೇಜ್ ಕಡಿಮೆ ಮಾಡ್ಕೋಬೇಕಾಗತ್ತೆ. ಹಲೋ ನಮಸ್ತೆ. ಹಲೋ ಹೇಳಿ. ನಮಸ್ತೆ ಮೇಡಮ್. ನಮಸ್ತೆ, ಪಾಟೀಲ್ ಅಂತ ಮಾತಾಡಿದ್ರಿ. ಹೇಳಿ ಪಾಟೀಲ್. ಡಾಕ್ಟರ್ ನಮಸ್ತೆ. ನಮಸ್ತೆ ನಮಸ್ತೆ ಸರ್. ಸರ್ ನಮ್ಗೆ ಕಿಡ್ನಿ ಸ್ಟೋನ್ ಅಂತ ಇದು ಆಗಿತ್ತು ಸರ್, ಗೊತ್ತಾಗಿತ್ತು. ಓಕೆ, ಯಾವಾಗ ಸರ್? ಒಂದು 6 months ಆಗಿತ್ತು ಸರ್. ಹಾ, ಆಪರೇಷನ್ ಏನ್ ಮಾಡಿದ್ರ ಸರ್ ಎಲ್ಲಿ? ಇಲ್ಲ ಸರ್, ಇಲ್ಲ, ನಾವು ಸ್ವಲ್ಪ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಇದನ್ನ ತಗೊಂಡೆ ಸರ್. ಸೊ ಆಯುರ್ವೇದಿಕ್ ಟ್ರೀಟ್ಮೆಂಟ್ ತಗೊಂಡಿದ್ದ ಒಂದು 4 months ಏನಾಯ್ತು ಅಂದ್ರೆ ಪಾಸ್ ಆಯ್ತು. ಓಕೆ ಓಕೆ ಓಕೆ. ಸೊ ಮತ್ತೆ ಸೆಕೆಂಡ್ ಟೈಮ್ ಎಲ್ಲ ಹಿಂಗೆ ಇದಾಯ್ತು, ಕಿಡ್ನಿಲಿ ಹಂಗೇನ್ ತೊಂದ್ರೆ ಇಲ್ಲ ಅಂತ ಇದಾಗಿದೆ. ಓಕೆ, ಬಟ್ ಸ್ಕ್ಯಾನ್ ಎಲ್ಲ ಮಾಡಿಸಿದ್ರ ಸರ್? ಸ್ಕ್ಯಾನ್ ಎಲ್ಲ ಮಾಡಿಸಿದ್ರ ಆಮೇಲೆ? ಈಗ ಆಮೇಲೆ ಮಾಡಿಸಿಲ್ಲ ಸರ್, ಇವಾಗ ನನ್ನ ಸಂಸ್ಕರಿಸನ್ ತಗೋಬೇಕು ಒಂದು. ಸೆಕೆಂಡ್ ಒನ್ ಸ್ವಲ್ಪ ಯೂರಿನರ್ಸ್ ಜಾಸ್ತಿ ಅಂತ ಅನಿಸ್ತಿದೆ ಸರ್. ಆಮೇಲೆ ಬಿ ಪಿ ಶುಗರ್ ಚೆಕ್ ಮಾಡಿಸಿದೀನಿ, ಸೊ ಏನು ಇಲ್ಲ ಅಂತ ಬಂದಿದೆ. ನಿಮ್ಗೆ ವಯಸ್ಸು ಎಷ್ಟು ಸರ್? 49-50 ಸರ್. ಹಂಗೇನಿಲ್ಲ ಪದೇ ಪದೇ ಹೋಗ್ತಾ ಇದಾರೆ ಹಾಗಿದ್ರೆ ಪದೇ ಪದೇ ಹೋಗ್ತಿದೆ ಸರ್. ಅಂದ್ರೆ 2 hours ಅಥವಾ ಸ್ವಲ್ಪ ಅವಾಗವಾಗ ಇದಾಗ್ತಿರುತ್ತೆ. ಓಕೆ. ಮತ್ತೆ ಸ್ಟೋನ್ ಇಂದ ಏನ್ ಪ್ರಾಬ್ಲಮ್ ಅಂತ ಏನ್ ಅನ್ಸಿಲ್ಲ ಸರ್. ಮತ್ತೆ ಇಲ್ಲಿ ಹಂಗಲ್ಲ, ಸ್ಟೋನ್ ದು ನೀವು ಅಲ್ಟ್ರಾಸೌಂಡ್ ಮಾಡಿಸ್ತಾ ಇರ್ಬೇಕು ಸರ್. ಹರಳುಗಳು ಒಂದ್ಸಲ ಆದ್ರೆ ಪದೇ ಪದೇ ಆಗೋ ಸಂಭವ ಇರ್ತಾವೆ ಸರ್, ಅದು ಹೋಗಿದೆ ಅಂತ ಅರ್ಥ ಅಲ್ಲ. ನಿಮ್ಗೆ ರೆಗ್ಯುಲರ್ ಆಗಿ ಅಲ್ಟ್ರಾಸೌಂಡ್ ಮಾಡಿಸ್ತಾ ಇರ್ಬೇಕು. ಏನಾದ್ರೂ ಈ ತರ ತೊಂದರೆ ಆದ್ರೆ, ಯೂರಿನರಿ ಇನ್ಫೆಕ್ಷನ್ ಏನಾದ್ರೂ ಆದ್ರೆ, ರಕ್ತ ಯೂರಿನಲ್ಲಿ ರಕ್ತ ಬರೋದು, ಯೂರಿನ್ ಇನ್ಫೆಕ್ಷನ್, ಸೊಂಟ ನೋವು ಬರೋದು, ಹೀಗೆಲ್ಲ ಆದ್ರೆ ಅಲ್ಟ್ರಾಸೌಂಡು, ಯೂರಿನ್ ಕಲ್ಚರು, ಯೂರಿನ್ ರೊಟೀನು, ಆಮೇಲೆ ಕ್ರಿಯಾಟಿನ್ ಎಲ್ಲ ಪರೀಕ್ಷೆ ಮಾಡಿ ನೋಡ್ಬೇಕಾಗುತ್ತೆ ಸರ್. ನನ್ನ ಪ್ರಕಾರ ನಿಮ್ಗೆ ಒಂದ್ಸಲ ಬಂದು ಸ್ಕ್ಯಾನ್ ಮಾಡಿಸ್ಕೊಳ್ಳಿ, ಕ್ರಿಯಾಟಿನ್ ಅಂಶ ಚೆಕ್ ಮಾಡಿಸೋಣ, ಯೂರಿನ್ ರೊಟೀನಲ್ಲಿ ಸೋಂಕಿದೆ ಅನ್ನೋದು ಗೊತ್ತಾಗುತ್ತೆ, ಅದೆಲ್ಲ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಸರ್. ಸರ್, ನನಗೆ ಆಯುರ್ವೇದ ಬಗ್ಗೆ ಮಾಹಿತಿ ಇಲ್ಲ ಸರ್, ಜಾಸ್ತಿ ಮಾಹಿತಿ ಇಲ್ಲ ಸರ್. ಹಲೋ, ಹಲೋ, ನಮಸ್ತೆ. ನಾವು ಇಲ್ಲಿ ರಾಣಿವನ್ ಚಾರ್ಜ್ ಮೆಣಸಿನಿಂದ ಹೇಳಿ. ಈಗ ಮೂತ್ರ ರಾತ್ರಿ ಸುಮಾರು ಈಗ 70 years ರಾತ್ರಿ 2-3 times ರಿಸೆಸ್ ಬರ್ತದೆ ಸರ್. ಓಕೆ. ಆಮೇಲೆ ನನಗೇನು ಯಾವ್ದು ಹರ್ನಿ ಆಪರೇಷನ್ ಆಗಿತ್ತು 2018. ಓಕೆ. ಶುಗರ್ ಬಿಪಿ ಏನಿದೆ ಸರ್ ತಮ್ಗೆ? ಇಲ್ಲ ಸರ್, ಶುಗರ್ ಬಿಪಿ ಏನಾರ ಸರ್. ಮೂತ್ರ 3-4 ಸಲ ಹೋಗ್ತೀರ ರಾತ್ರಿ ಅಷ್ಟೇ? ಮೂತ್ರ 3-4 ಸಲ ರಾತ್ರಿ ಹೋಗ್ತೀರಷ್ಟೇ? ಮತ್ತೆ ಮೂತ್ರ ಮಾಡ್ಬೇಕಾದ್ರೆ ಏನಾದ್ರೂ ತಿನ್ಕೇಡಿ ಬಳತನ ಹೋಗೋದು? ಇಲ್ಲ ಇಲ್ಲ, ಹಂಗೇನಿಲ್ಲ, ನಾರ್ಮಲ್ ಹೋಗಿ ಬಂದ್ಬಿಡ್ತೀರ ಆರಾಮಾಗಿ, ಮತ್ತೊಂದ್ಸಲ ಹೋಗ್ಬೇಕು ಅನ್ಸಲ್ಲ. ಮೂತ್ರ ಉರಿಗರು ಏನಿಲ್ಲ ಸರ್. ಅದೇನು ಅಲ್ಲ ಅಂದ್ರೂ ಒಂದ್ಸಲ ಬಂದು ನೀವು ಚೆಕ್ ಮಾಡಿಸೋದು, 70 years ಅಂತೀರಾ, ಪ್ರೋಸ್ಟೇಟ್ ಅಂದ್ರೆ ಗ್ರಂಥಿ ಅದು ದೊಡ್ಡದಾಗಿರ್ತದೆ, ಒಂದ್ಸಲ ಬಂದು ಚೆಕ್ ಮಾಡಿಸಿದ್ರೆ ಬೆಟರ್ ಸರ್. ಚೆಕ್ ಮಾಡಿಸಿ ಆಮೇಲೆ ಯೂರಿನ್ ರೆಸಿಡ್ಯುಯಲ್ ಯೂರಿನ್ ಅಂತ ಇರ್ತದೆ, ಅದು ಪ್ರೋಸ್ಟೇಟ್ ನೀವು ಯೂರಿನ್ ನೀರು ಕುಡೋದು, ನೀರು ಮೂತ್ರ ಮಾಡಿದ ತಕ್ಷಣ ಎಷ್ಟು ನೀರು ಉಳಿದಿದೆ ಅಂತ ಗೊತ್ತಾಗುತ್ತೆ, ಮೂತ್ರ ಚೀಲದಲ್ಲಿ ಎಷ್ಟು ಉಳಿದಿದೆ ಅನ್ನೋದು ಗೊತ್ತಾಗುತ್ತೆ. ಇವೆಲ್ಲ ಟೆಸ್ಟ್ ಮಾಡಿ ನೋಡ್ತಾರೆ, ಅದನ್ನ ನೋಡ್ಕೊಂಡು ನಿಮಗೆ ಮುಂದಿನ ಚಿಕಿತ್ಸೆ ಮಾಡ್ಬೋದು ಸರ್. ಅಲ್ಲ ನೀರು ಕುಡಿದ್ರೆ ಅದೇ ಹೇಳ್ತಿದ್ರೆ, ನಾ ಹೇಳಿದಾಗೆ ನೀವು ನಿಯಮಿತವಾಗಿ ಮೂತ್ರ ಅಂತ ಆ ಟೈಮಿಗೆ ಯುರಿನೇಷನ್ ಮಾಡಬೇಕು, 5 hours ಆದಮೇಲೆ ಟೀ, ಕಾಫಿ, ಸಾಫ್ಟ್ ಡ್ರಿಂಕ್ಸು ಇವೆಲ್ಲ ಕುಡಿಬಾರ್ದು ಸರ್. ನೀರಿನ ಅಂಶ ಇರೋದು ಜಾಸ್ತಿ ಕುಡಿಬಾರ್ದು, ಸಾಯಂಕಾಲ ರಾತ್ರಿ ಆದಂಗೆಲ್ಲ. ಎಲ್ಲ ಹಳ್ಳಿ ಆಗ್ಲಿ ದಿಲ್ಲಿ ಆಗ್ಲಿ ಚಿಕಿತ್ಸೆ ಮಾಡಬಹುದು ಸರ್. ಅಲ್ಲ ನೀರು ಕುಡಿದ್ರೆ ಅದೇ ಹೇಳ್ತಿದ್ರೆ, ನಾ ಹೇಳಿದಾಗೆ ನೀವು ನಿಯಮಿತವಾಗಿ ಮೂತ್ರ ಅಂತ ಆ ಟೈಮಿಗೆ ಯುರಿನೇಷನ್ ಮಾಡಬೇಕು, 5 hours ಆದಮೇಲೆ ಟೀ, ಕಾಫಿ, ಸಾಫ್ಟ್ ಡ್ರಿಂಕ್ಸು ಇವೆಲ್ಲ ಕುಡಿಬಾರ್ದು ಸರ್. ನೀರಿನ ಅಂಶ ಇರೋದು ಜಾಸ್ತಿ ಕುಡಿಬಾರ್ದು, ಸಾಯಂಕಾಲ ರಾತ್ರಿ ಆದಂಗೆಲ್ಲ. ಹಳ್ಳಿ ಆಗಲಿ ದಿಲ್ಲಿ ಆಗಲಿ ಟೀ ಸ್ವಲ್ಪ ಕಡಿಮೆ ಮಾಡ್ಬೇಕು ಸರ್. 5-6 hours ಆದ್ಮೇಲೆ ಟೀ ಕುಡಿಯೋದು, ಕಾಫಿ ಕುಡಿಯೋದು, ನೀರಿನ ಅಂಶ ಜಾಸ್ತಿ ಇರೋದು ಕಡಿಮೆ ಮಾಡಬೇಕು ಒಂದು, ಅಷ್ಟೇ ಸರ್, ಮತ್ತೇನಿಲ್ಲ. ಕೇಳಿದ್ರಲ್ಲ ಕೇಳಿದ್ರೆ, ಇಷ್ಟೊತ್ತು ಕಿಡ್ನಿ ಸಮಸ್ಯೆ ತಡೆಗಟ್ಟುವಿಕೆ ಕುರಿತಂಗೆ ಡಾಕ್ಟರ್ ಸಂಜಯ್ ಟಿ ಪಾಟೀಲ್ ಅವರು ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಿದರು. ಇವರು ಗುರುವಾರ ದಿವಸ ಆಸ್ಪತ್ರೆಯಲ್ಲಿ ಲಭ್ಯ ಇರ್ತಾರೆ. ದೂರವಾಣಿ ಸಂಖ್ಯೆ 0836-2477-211. ಆಸ್ಪತ್ರೆಯ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಕೇಂದ್ರದ ಸಂಖ್ಯೆ 2477777 ಅಥವಾ 2-3-2-1-0-0-0 ಅಥವಾ 7-1-8-7-0-0-0. ಈ ವಾರದ ಪ್ರಶ್ನೆಯನ್ನು ಬರೆದುಕೊಳ್ಳ್ರಿ. ಕಿಡ್ನಿ ಸಮಸ್ಯೆ ತಡೆಗಟ್ಟಲು ಇರುವ 8 golden rules ಯಾವುವು? ಪ್ರಶ್ನೆ ಮತ್ತೊಮ್ಮೆ, ಕಿಡ್ನಿ ಸಮಸ್ಯೆ ತಡೆಗಟ್ಟಲು ಇರುವ 8 golden rules ಯಾವುವು? ಉತ್ತರವನ್ನು ಪೋಸ್ಟ್ ಕಾರ್ಡ್ನಲ್ಲಿ ಬರೆದು ಕಳುಹಿಸುವವರ ಸಂಪೂರ್ಣ ವಿಳಾಸದೊಂದಿಗೆ ಪ್ರಾಂಶುಪಾಲರು, ಎಸ್ಡಿಎಂ ವೈದ್ಯಕೀಯ ಕಾಲೇಜು, ಮಂಜುಶ್ರೀನಗರ,